ಪ್ರಸಾರ 7:35. ಗಿಫ್ಟ್ ಬಂದಿದೆ. ಅರೆ ವಾ, ಲೆಜೆಂಡ್ ನ ಬ್ಯಾಟ್ ಇದರಲ್ಲಿ ನಾನು ಆಡ್ತೀನಿ. ಅರೆ ಫ್ಯೂಚರ್ ಬ್ಯಾಟಿಂಗ್ ಲೆಜೆಂಡ್ ನಾನೇ. ಇದರಲ್ಲಿ ಯಾರ ಹೆಸರು ಬರ್ದಿದೆಯೋ ಬ್ಯಾಟ್ ಅವರಿಗೆ ಸಿಗುತ್ತೆ. ಅರೆ ನೋಡಿದ್ರ, ಇದರಲ್ಲಿ ನನ್ನ ಹೆಸರು ಬರೆದಿಲ್ಲದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು. ಅದಕ್ಕೆ RBI ಹೇಳುತ್ತೆ, ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಲಾಕರ್ ಇರಲಿ, ಅದರಲ್ಲಿ ನಾಮಿನಿ ಹೆಸರು ಅಗತ್ಯವಾಗಿ ನಮೂದಿಸಿ. ಇದರಿಂದ ಠೇವಣಿ ಸಿಗುತ್ತೆ ನಾಮಿನಿಯ ಹೆಸರಿದ್ದವರಿಗೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ಹಾಸನ FM. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗದಲ್ಲಿ ಭೂಮಿಯ ಪರಿಸ್ಥಿತಿ ಮತ್ತು ಪರಿಸರ ಸಂರಕ್ಷಣೆಯ ಸವಾಲುಗಳು ಕುರಿತು ಹಾಸನದ ಕಂದಲಿಯ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಂಧ ಮಕ್ಕಳಿಗೆ ಸಂಪೂರ್ಣ ಉಚಿತ ವಸತಿಯೊಂದಿಗೆ ಶಿಕ್ಷಣ ನೀಡಿ ಬದುಕಿಗೆ ಮಾರ್ಗದರ್ಶನ ಕೊಡುವ ಹಾಸನದ ಎಂ ಕೃಷ್ಣ ಅಂಧ ಮಕ್ಕಳ ಶಾಲೆಗೆ 1-9 ತರಗತಿಗಳಿಗೆ ಪ್ರವೇಶ ಶುರುವಾಗಿದೆ. ಸಂಪರ್ಕಿಸಿ 8073139409. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭೂಮಿಯ ಪರಿಸ್ಥಿತಿ ಹಾಗೂ ಪರಿಸರ ಸಂರಕ್ಷಣೆಯ ಸವಾಲುಗಳು ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಭೂಮಿಯ ಪರಿಸ್ಥಿತಿ ಹೇಗಿದೆ, ಯಾಕೆ ಹೀಗೆ ಆಗಿದೆ, ಮತ್ತು ಮುಂದಿನ ದಿವಸಗಳಲ್ಲಿ ನಾವು ಇನ್ನೂ ಚೆನ್ನಾಗಿ ಬದುಕಬೇಕು ಅಂತ ಹೇಳಿದ್ರೆ, ಭೂಮಿ ಉಳಿಬೇಕು ಅಂತ ಹೇಳಿದ್ರೆ ನಾವು ಎಷ್ಟರ ಮಟ್ಟಿಗೆ ಜಾಗೃತರಾಗಬೇಕು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿಯ ಸಮೀಪ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಅಲ್ಲಿಯ ಹಿರಿಯ ವಿಜ್ಞಾನಿ ಡಾಕ್ಟರ್ ರಾಜೇಗೌಡ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತಿನ ಈ ಒಂದು ಭೂಮಿಯಲ್ಲಿರ್ತಕ್ಕಂತ ಹವಾಮಾನ ಬದಲಾವಣೆಗೆ ಕಾರಣವಾಗಿರುವಂತಹ ಸಮಸ್ಯೆಗಳು ಏನಿದ್ದಾವೆ, ಏನು ಕಾರಣ ಅಂತ ಕೇಳಿದ್ರೆ, ಒಂದು ಹೆಚ್ಚಿರೋ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಎರಡನೇದು ಮಣ್ಣಿನ ಸವಕಳಿ, ಭೂಮಿ ಫಲವತ್ತತೆಯನ್ನ ಕಳ್ಕೊಳ್ತಾ ಇದೆ. ಜನಸಂಖ್ಯೆ ಹೆಚ್ಚಾದಂಗೆ ನಾವು ಹೆಚ್ಚು ಹೆಚ್ಚು ಒತ್ತಡವನ್ನ ಹಾಕ್ತಿದೀವಿ ಭೂಮಿ ಮೇಲೆ. ಹೌದು. ಮೂರು, ಪರಿಸರ ಕ್ಷೀಣಿಸ್ತಾ ಇದೆ. ಪರಿಸರ, ನಾವು ವಾಸ ಮಾಡುವಂತ ವಾತಾವರಣ ಕ್ಷೀಣಿಸ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ಅರಣ್ಯವನ್ನ ನಾಶ ಮಾಡ್ತಾ ಇದೀವಿ. ನೀರಿನ ಮಾಲಿನ್ಯ ಆಗ್ತಾ ಇದೆ. ಇವೆಲ್ಲವೂ ಸಹ ಕಾರಣ ಆಗ್ತವೆ. ಈ ಕಾರಣದಿಂದನೇ ಹವಾಮಾನ ಬದಲಾವಣೆ ಆಗ್ತಾ ಇದೆ. ಹಿತಕರವಾದ ವಾತಾವರಣ ಇಲ್ಲದ ಹಾಗೆ ಬದಲಾಗ್ತಾ ಇದೆ. ಈ ಒಂದು ಪ್ರಮುಖ ಕಾರಣಗಳು ಇಂದಿನ ಈ ಒಂದು ಪರಿಸರ ಹಾಳಾಗಲಿಕ್ಕೆ ಭೂಮಿ ಹಾಳಾಗಲಿಕ್ಕೆ ಕಾರಣಗಳು. ತಾವು ಹೇಳಿದ್ರಿ ಅನೇಕ ಒಂದು ಅಂಶಗಳನ್ನ, ಜನಸಂಖ್ಯೆ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು, ಮಣ್ಣು ಸವಕಳಿ ಹೊಂತಾ ಇರ್ತಕ್ಕಂಥದ್ದು, ಪರಿಸರ ಕ್ಷೀಣಿಸ್ತಾ ಇರ್ತಕ್ಕಂಥದ್ದು, ಅರಣ್ಯ ನಾಶ ಆಗ್ತಾ ಇರ್ತಕ್ಕಂಥದ್ದು, ಇದು ಹೇಗೆ ಮಾಲಿನ್ಯವನ್ನ ಉಂಟು ಮಾಡ್ತಾ ಇದೆ, ಏನು ಕಾರಣದಿಂದಾಗಿ ಇದಾಗ್ತಾ ಇದೆ? ಜನಸಂಖ್ಯೆ ಏರ್ತಾ ಹೋದಾಗೆ ಪ್ರಕೃತಿ ಸಂಪತ್ತು ಹಂಚಿಕೆ ಆಗ್ತಾ ಹೋಗುತ್ತೆ. ವಿದ್ಯುತ್ ಉತ್ಪಾದನೆ ಆಗಬೇಕು, ದೊಡ್ಡ ದೊಡ್ಡ ಜಲಾಶಯಗಳನ್ನ ಕಟ್ತೀವಿ, ಅರಣ್ಯ ಮುಚ್ಚಿಕೊಳ್ಳುತ್ತೆ, ಒಳ್ಳೆ ಫಲವತ್ತಾದ ಭೂಮಿ ಮುಚ್ಚಿಕೊಳ್ಳುತ್ತೆ, ಪಟ್ಟಣಗಳು ಬಡಾವಣೆಗಳು ನಿರ್ಮಾಣ ಆಗ್ತವೆ, ಹೌದು, ಫಲವತ್ತಾದ ಭೂಮಿ ಹಾಳಾಗ್ತದೆ, ಮರಗಿಡಗಳನ್ನ ಕಡೀತಾರೆ ಬಡಾವಣೆಗಳ ನಿರ್ಮಾಣಕ್ಕೋಸ್ಕರ. ಆಹಾರ ಉತ್ಪಾದನೆ ಜಾಸ್ತಿ ಆಗ್ಬೇಕಾಗುತ್ತೆ ಜನಸಂಖ್ಯೆ ಜಾಸ್ತಿ ಆದಂಗೆ. ಸೊ ಕಾಡುಗಳನ್ನ ನಾಶ ಮಾಡ್ತೀವಿ, ಎಲ್ಲರಿಗೂ ಭೂಮಿಯನ್ನು ಹಂಚುತ್ತೀವಿ, ಕೃಷಿ ಭೂಮಿಯನ್ನು ಜಾಸ್ತಿ ಮಾಡ್ಕೋತಾ ಹೋಗ್ತೀವಿ. ಈ ರೀತಿಯಾಗಿ ಭೂಮಿ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ ಜನಸಂಖ್ಯೆ ಜಾಸ್ತಿ ಆದ್ರೆ. ನಮ್ಮ ಪ್ರಪಂಚದಲ್ಲಿ ನೋಡ್ಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ 2.4% ಭೂಮಿ ಇದೆ ಪ್ರಪಂಚಕ್ಕೆ ಹೋಲಿಕೆ ಮಾಡಿದ್ರೆ. ಅದರ ಮೇಲೆ 18% ಜನ ಅವಲಂಬಿತರಾಗಿದ್ದಾರೆ. ಸೊ ಹಾಗಾಗಿ ಭೂಮಿ ಮೇಲೆ ಒತ್ತಡ ಇದೆ ಆಕ್ಚುಲಿ. ಹೌದು. ಆಮೇಲೆ ಜನಸಂಖ್ಯೆ ಜಾಸ್ತಿ ಆಗ್ತದಂಗೆ ನೀರಿನ ಕೊರತೆ ಬೀಳುತ್ತೆ, ಭೂಮಿ ಬರ್ಡ್ ಆಗ್ತಾ ಹೋಗ್ತದೆ. ಹೌದು. ಜಾಸ್ತಿ ಜಾಸ್ತಿ ರಸಗೊಬ್ಬರಗಳನ್ನ ಕೀಟನಾಶಕಗಳನ್ನ ಹಾಕಿ ಜಾಸ್ತಿ ಉತ್ಪಾದನೆ ಮಾಡಕ್ ಹೋಗ್ತೀವಿ, ಎಲ್ಲರೂ ಹೊಟ್ಟೆ ತುಂಬಿಸ್ಬೇಕಲ್ಲ. ಹೌದು. ಸೊ ಭೂಮಿ ಬರ್ಡ್ ಆಗ್ತಾ ಹೋಗ್ತದೆ, ಫಲವತ್ತತೆಯನ್ನು ಕಡ್ಕೊಳ್ತಾ ಹೋಗುತ್ತೆ. ಹೆಚ್ಚು ಹೆಚ್ಚು ಭೂಮಿನ ಕೊಡ್ಬೇಕಾಗ್ತದೆ ಜನಸಂಖ್ಯೆ ಜಾಸ್ತಿ ಆದಂಗೆ. ಕೃಷಿಗೋಸ್ಕರ ಅರಣ್ಯ ನಾಶ ಮಾಡ್ತೀವಿ, ಮತ್ತೆ ವಾಯುಮಾಲಿನ್ಯ ಆಗ್ತದೆ ಜನಸಂಖ್ಯೆ ಜಾಸ್ತಿ ಆದಂಗೆ. ಪಟ್ಟಣಗಳು ಜಾಸ್ತಿ ನಿರ್ಮಾಣ ಆಗ್ತದೆ, ಹೆಚ್ಚು ಹೊಗೆ ಬರ್ತದೆ, ಹೆಚ್ಚು ವಾಹನಗಳಾಗ್ತವೆ. ಹೌದು. ನಾವು ಕೃಷಿಗೋಸ್ಕರ ಅರಣ್ಯಕ್ಕೆ ಅಥವಾ ಕಾಡಿಗೆ ಬೆಂಕಿ ಇಡ್ತೀವಿ, ಈ ರೀತಿ ಮಾಲಿನ್ಯ ಜಾಸ್ತಿ ಆಗ್ತದೆ, ವಾಯುಮಾಲಿನ್ಯ ಜಾಸ್ತಿ ಆಗ್ತದೆ, ಮತ್ತೆ ನೀರು ಮಾಲಿನ್ಯ ಜಾಸ್ತಿ ಆಗ್ತದೆ. ಬಡಾವಣೆಗಳ ನಿರ್ಮಾಣ, ಪಟ್ಟಣಗಳ ನಿರ್ಮಾಣ, ಮನೆಗಳ ನಿರ್ಮಾಣ, ಬಂದಂತ ತ್ಯಾಜ್ಯ ನೀರು ಎಲ್ಲ ಹೋಗ್ಬೇಕು, ನೀರಿಗೆ ಹೋಗಿ ಸೇರ್ಕೋಬೇಕು, ನದಿಗೆ ಹೋಗ್ಬೇಕು, ಕೆರೆಗೆ ಹೋಗ್ಬೇಕು, ಅಲ್ಲಿ ಸಮುದ್ರಕ್ಕೆ ಹೋಗ್ಬೇಕು ಹೋಗ್ಬೇಕು. ಹೀಗಾಗಿ ಮಾಲಿನ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೂ ಮಿಗಿಲಾಗಿ ನಾವು ಜನಸಂಖ್ಯೆ ಜಾಸ್ತಿ ಇದ್ದಂಗೆ ಬಡತನ ಜಾಸ್ತಿ ಆಗ್ತದೆ. ಯಾಕಂದ್ರೆ ಎಲ್ಲರದನ್ನು ಬೇಡಿಕೆಗಳನ್ನ ಈಡೇರಿಸಕ್ ಆಗಲ್ಲ ಸರ್ಕಾರಗಳು. ಹೌದು. ಜಾಸ್ತಿ ಜನಸಂಖ್ಯೆ ಆಗ್ತಿದ್ದಂಗೆನೆ ಬಡತನ ಹೆಚ್ಚಾದಂಗೆ ಅವರಲ್ಲಿ ಸಾಮಾಜಿಕ ಪ್ರಜ್ಞೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ವಿದ್ಯೆ ಕಡಿಮೆ ಆಗ್ತದೆ, ಎಲ್ಲರಿಗೂ ವಿದ್ಯೆ ಕೊಡಕ್ ಆಗಲ್ಲ ಜನಸಂಖ್ಯೆ ಜಾಸ್ತಿ ಆದ್ರೆ, ಸಾಮಾಜಿಕ ಪ್ರಜ್ಞೆ ಕಳಕಳಿ ಕಡಿಮೆ ಆಗ್ತದೆ, ಸ್ಲಮ್ಗಳು ಜಾಸ್ತಿ ಆಗ್ತದೆ, ಮತ್ತೆ ಕೊಳಕು ಶುರುವಾಗ್ತದೆ, ನೀರು ಮಾಲಿನ್ಯ, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ ಎಲ್ಲವೂ ಶುರುವಾಗ್ತವೆ. ಇದರಿಂದ ಆರೋಗ್ಯ ಹಾಳಾಗ್ತದೆ. ಮತ್ತೆ ಹೆಚ್ಚಾದ ಜನಸಂಖ್ಯೆ ಹೊಟ್ಟೆಪಾಡಿಗೋಸ್ಕರ ಅರಣ್ಯದ ಮೇಲೆ ಡಿಪೆಂಡ್ ಆಗ್ತಾರೆ. ಮರ ಕಡಿಯೋದಾಗ್ಲಿ, ಹಣ್ಣು ಹಂಪಲುಗಳಿಗಾಗ್ಲಿ, ಕೃಷಿಗಾಗ್ಲಿ ಅರಣ್ಯ ನಾಶ ಆಗ್ತದೆ. ಗೋಮಾಳಗಳನ್ನ ಹೊತ್ಕೊಳ್ತವೆ, ಏನು ಪ್ರಾಣಿಗಳಿಗೋಸ್ಕರ ಇಟ್ಟಂತ ಜಾಗ ಇವತ್ತು ಕೃಷಿ ಭೂಮಿಗಾಗ್ತವೆ, ಬೇರೆಯವರು ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ತಾರೆ. ಹೀಗಾಗಿ ಈ ಜನಸಂಖ್ಯೆಯಿಂದ ಬಡತನ ಜಾಸ್ತಿ ಆಗುತ್ತೆ, ಅದರ ದುಷ್ಪರಿಣಾಮ ಈ ರೀತಿ ಇರುತ್ತೆ. ಮತ್ತೆ ಜನಸಂಖ್ಯೆ ಜಾಸ್ತಿ ಆದಂಗೆ ಅರಣ್ಯ ನಾಶ ಆಗುತ್ತೆ, ಗೋಮರಗಳಿಲ್ದಂಗಾಗ್ತದೆ. ಮತ್ತೆ ನಾವೇನ್ ಮಾಡ್ತೀವಿ, ಅವ್ರಿಗೆಲ್ಲ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಹೈಬ್ರಿಡ್ ವೆರೈಟಿಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಕೃಷಿಯಲ್ಲಿ. ಹೆಚ್ಚು ಇಳುವರಿ ಕೊಡುವಂತ ತಳಿಗಳನ್ನ ನಾವು ಬೆಳಿತೀವಿ. ಅದಕ್ಕೆ ಬೇಕಾದಂತೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳನ್ನ ಹೊಡಿಬೇಕಾಗ್ತದೆ. ಮಣ್ಣು ಮಾಲಿನ್ಯ, ಗಾಳಿ ಮಾಲಿನ್ಯ, ನೀರಿ ಮಾಲಿನ್ಯದಿಂದ ಬಂದ್ಬಿಡ್ತದೆ, ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ಈ ಜನಸಂಖ್ಯೆ ಹೆಚ್ಚಾದ್ರಿಂದ ತೊಂದರೆಗಳು ಸಾಕಷ್ಟು ಆಗ್ತವೆ. ನಮ್ಮ ಸ್ವಾತಂತ್ರ್ಯ ಬಂದಾಗ ನಮಗೆ 34 crore ಜನಸಂಖ್ಯೆ ಇದ್ದಿತ್ತು ನಮ್ಮ ದೇಶದಲ್ಲಿ. ಇವತ್ತು 145 crore ಜನಸಂಖ್ಯೆ. ಹೌದು, 3-4 times ಹೆಚ್ಚಾಯಿತು. 4 times ಹೆಚ್ಚು ನೋಡಿ, ನಮಗೆ 145 crore ಪ್ರಸ್ತುತ 300 million ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಮಾಡಬೇಕು ನಾವು. 300 million ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಮಾಡಬೇಕು. ಏರುತ್ತಿರುವ ಜನಸಂಖ್ಯೆ ನೋಡಿದ್ರೆ ಸದ್ಯದಲ್ಲಿ ನಾವು 150 crore 160 crore ಜನಸಂಖ್ಯೆಯನ್ನ ತಲುಪ್ತೀವಿ, ಆಗ ನಮ್ಗೆ 350 million ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಮಾಡಬೇಕು. ಇರೋ ಭೂಮಿ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ತೀವಿ, ಹೆಚ್ಚು ಕೀಟನಾಶಕಗಳನ್ನ ಯೂಸ್ ಮಾಡ್ತೀವಿ, ಒತ್ತಡ ಜಾಸ್ತಿ ಆಗ್ತದೆ, ಎಲ್ಲಾ ತರದ ಮಾಲಿನ್ಯ ಸ್ಟಾರ್ಟ್ ಆಗ್ತದೆ. ಭೂಮಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ಅಷ್ಟೇ ಜನಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಿರುತ್ತೆ. ಹಾಗಾಗಿ ಜನಸಂಖ್ಯೆ ಹೆಚ್ಚಳ ಏನಾಗುತ್ತೋ ಅದಕ್ಕೆ ಪೂರಕವಾಗಿ ನಾವು ಆಹಾರವನ್ನು ಉತ್ಪಾದನೆ ಮಾಡಲೇಬೇಕಾಗ್ತದೆ. ಆಮೇಲೆ ಈ ಜನಸಂಖ್ಯೆಯಲ್ಲಿ ಹೆಚ್ಚಳ ನೋಡೋದಾದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಸ್ವಾತಂತ್ರ್ಯಕ್ಕೂ ಇಲ್ಲಿ ಹೋಲಿಸಿದ್ರೆ ಬರೀ 2.5 times ಮಾತ್ರ ಜಾಸ್ತಿ ಆಗಿದೆ ಗ್ರಾಮಾಂತರ ಮಟ್ಟದಲ್ಲಿ, 2.5 times ಮಾತ್ರ. ಆದ್ರೆ ಪಟ್ಟಣದಲ್ಲಿ 4.6 times ಜಾಸ್ತಿ ಆಗಿದೆ ಜನಸಂಖ್ಯೆ. ಯಾಕೆಂದ್ರೆ ವಲಸೆ ಪ್ರಮಾಣ ಜಾಸ್ತಿ ಆಗಿದೆ ಅಲ್ವಾ? ಹೌದು. ಮತ್ತೆ ಬರ್ತ್ ರೇಟ್ ಜಾಸ್ತಿ ಆಗಿದೆಯಲ್ಲ, ಮಕ್ಕಳು ಜಾಸ್ತಿ ಆಗಿದೆ ಜನಸಂಖ್ಯೆ, ಅದು ವಲಸೆ ಜಾಸ್ತಿ ಆಗೋ ಜೊತೆಗೆ ಇಲ್ಲಿ ಉತ್ಪಾದನೆಗಳು ಜಾಸ್ತಿ ಆಗುತ್ತೆ. ಇದು ಏನ್ ಕಾರಣ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿದೆ. ಹಾಗಾಗಿ ದಯಮಾಡಿ ಎಚ್ಚೆತ್ಕೋಬೇಕು. ನೀವು ಆಗ್ಲೇ ಹೇಳಿದ್ರಿ ನಮ್ಮಲ್ಲಿ ಇರ್ತಕ್ಕಂತ ಭೂಮಿಯನ್ನ 43% ಕೃಷಿಗೆ ಬಳಸ್ತಾ ಇದ್ದೀವಿ ನಾವು. 43% ಕೃಷಿಗೆ ಬಳಸ್ತಾ ಇದೀವಿ. ಬೇರೆ ದೇಶಗಳಲ್ಲಿ 20% ಕೃಷಿ ಬಳಸೋದು, ಬಾಕಿ ಎಲ್ಲ ಕಾಡು ಅದು ಇದು ಮರಗಿಡಗಳನ್ನ ಬೆಳೆಸ್ಕೊಂಡು ಪರಿಸರವನ್ನು ಭಾರಿ ಚೆನ್ನಾಗಿ ಇಟ್ಕೋತಾರೆ. ಹೀಗೆ ನಾವು ಕೃಷಿಗೆ ಬಳಸೋದ್ರಿಂದ ಶೇಕಡ 43% ಭೂಮಿಯನ್ನ ಮಣ್ಣು ಸವಕಳಿ ಆಗ್ತದೆ. ಒಮ್ಮೆ ಮಾಡ್ತಾ ಇರ್ತೀವಿ, ಮಳೆ ಹೋಯ್ತದೆ, ಕೊಚ್ಕೊಂಡು ಹೋಗ್ತದೆ, ಫಲವತ್ತಾದ ಮಣ್ಣು ಕೊಚ್ಕೊಂಡು ಎಲ್ಲ ಹೋಗ್ತದೆ, ಕೆರೆಗೆ ಹೋಗ್ಬೇಕು, ಕಾಲೇಜ್ ಹೋಗ್ಬೇಕು, ಅಥವಾ ಜಲಾಶಯ ಹೋಗ್ಬೇಕು, ಸಮುದ್ರ ಹೋಗ್ಬೇಕು, ಹೋಗ್ಲೇಬೇಕು. ಸೊ ಒಂದ್ ಕಡೆ ಭೂಮಿ ಬರ್ಡ್ ಆಗುತ್ತೆ, ಇನ್ನೊಂದ್ ಕಡೆ ಹುಳು ಜಾಸ್ತಿ. ನೋಡಿ, ನಾನು ನೀವು ಕಂಡಂಗೆ ಗುಮ್ಮಳಗಳಿದ್ದು, ಹೌದು ಆಯ್ತಾ, ತೋಪುಗಳಿದ್ದು, ಹೌದು. ಇವತ್ತು ಎಲ್ಲದನ್ನು ಕೂಡ ನಾವು ಉಳುಮೆಯನ್ನ ಮಾಡಿ ದನಕರುಗಳಿಗೆ ಮೇಯೋದಕ್ಕೆ ಜಾಗ ಇಲ್ಲ, ಆಮೇಲೆ ಭೂಮಿ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೆ ಕೃಷಿ ಅಂತಿದ್ದಂಗೆ ಕಲುಷಿತ ಆಗೇ ಆಗುತ್ತೆ ಭೂಮಿ. ಇವೆಲ್ಲವೂ ಸಹ ಕಾರಣ ಆಗ್ತವೆ. ನೋಡಿ ಸರ್, ಒಂದು ಅಂಕಿಅಂಶದ ಪ್ರಕಾರ 328.7 million ಹೆಕ್ಟರ್ ಪ್ರದೇಶದಲ್ಲಿ 175 million ಹೆಕ್ಟರ್ ಪ್ರದೇಶ ಸವಕಳಿ ಪ್ರದೇಶ, ಡಿಗ್ರೇಡೆಡ್ ಸಾಯಿಲ್ಸ್ ಆಲ್ರೆಡಿ. ಓಹೋಹೋ, ಭೂಮಿಯನ್ನ ಬಳಕೆ ಮಾಡಿ ಮಾಡಿ ಮಾಡಿ ಮಾಡಿ ಫಲವತ್ತತೆಯನ್ನು ಕಳ್ಕೊಂಡಿದೆ. ಅದನ್ನ ಸುಧಾರಿಸಿದ್ರೆ ಮುಂದಿನ ದಿನಗಳಲ್ಲಿ ವ್ಯವಸಾಯನೇ ಮಾಡಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲದಕ್ಕೂ ಮೂರು ಕಾರಣ, ಮಾಲಿನ್ಯ ಮತ್ತೆ ಒತ್ತಡ, ಒತ್ತಡ, ಜನಸಂಖ್ಯಾ ಸ್ಫೋಟ, ಸ್ಫೋಟ. ಈ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಬಹಳ ತೊಂದರೆ ಇದೆ. ಆಗಲೇ ಮಾತಾಡ್ತಾ ಒಂದು ಅಂಶವನ್ನ ಹೇಳಿದ್ರಿ, ಏನಪ್ಪಾ ಅಂತ ಹೇಳಿದ್ರೆ ಹವಾಮಾನ ಬದಲಾಗ್ತದೆ ಅಂತ ಹೇಳಿ. ಹವಾಮಾನ ಬದಲಾವಣೆ ಇವತ್ತು ದೊಡ್ಡ ಒಂದು ಸವಾಲಾಗಿದೆ ನಮಗೆ, ಮನುಕುಲಕ್ಕೆ ದೊಡ್ಡ ಸವಾಲಿದು. ಹೌದು ಆಯ್ತಾ, ಅದಕ್ಕೆ ಬಹಳ ಪ್ರಮುಖವಾದಂತ ಕಾರಣ ಈ ಅರಣ್ಯವನ್ನು ನಾಶ ಮಾಡ್ತಾ ಇರೋದು ಅಂತ ಹೇಳಿದ್ದು ಸತ್ಯವ? ಹೌದೌದು ಹೌದು, ಖಂಡಿತ ಖಂಡಿತ. ಸೊ ಅರಣ್ಯ ಆಹಾರ ಕೊಡ್ತದೆ, ನೀವು ಬಿಟ್ಟಂತ ಕೆಟ್ಟಗಾಳಿನ ಹೀರ್ಕೊತದೆ, ಹೀರ್ಕೊಳ್ಳುತ್ತೆ. ನಿಮಗೆ ಬೇಕಾದಂತ ಆಮ್ಲಜನಕವನ್ನ ಕೊಡುತ್ತೆ, ನಿಮ್ ಮಣ್ಣಿನ ಫಲವತ್ತತೆ ಮಾಡುತ್ತೆ, ನಿಮ್ ನದಿಗಳು ಹರಿಯೋದಕ್ಕೆ ವ್ಯವಸ್ಥೆ ಮಾಡುತ್ತೆ, ಬಿದ್ದಂತ ಮಳೆ ಭೂಮಿಗೆ ಇಂಗಿ ತಂಪಾಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೈವಿದ್ಯಕ್ಕೆ ಆಶ್ರಯ ಕೊಡುತ್ತೆ, ಎಲ್ಲವೂ ಕೊಡುತ್ತೆ. ಖಂಡಿತವಾಗ್ಲಿವೆ, ಅರಣ್ಯ ನಾಶ ಹವಾಮಾನ ಬದಲಾವಣೆಗೆ ಪ್ರಮುಖ ಕಾರಣ. ಹೌದು, ನೋಡಿ ಸರ್, ನಮ್ಮಲ್ಲಿ ಶೇಕಡ 2% ಮಾತ್ರ ಅರಣ್ಯ ಇದೆ ನಮ್ಮ ದೇಶದಲ್ಲಿ ಪ್ರಪಂಚಕ್ಕೆ ಹೋಲಿಸಿದ್ರೆ. ಓ, ಪ್ರಪಂಚಕ್ಕೆ ಹೋಲಿಸಿದ್ರೆ ಇರತಕ್ಕಂಥದ್ದು ಕೇವಲ ಶೇಕಡ 2% ಮಾತ್ರ ಅರಣ್ಯ ಇದೆ. ಅದರ ಮೇಲೆ ಶೇಕಡ 18% ಜನ ಅವಲಂಬಿತರಾಗಿದ್ದಾರೆ ನಮ್ಮ ಈ ಒತ್ತಾರೆಯಾಗಿ ಜನಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ. ಆಕ್ಚುಲಿ ಯುನೈಟೆಡ್ ನೇಷನ್ಸ್ ರೂಲ್ಸ್ ಪ್ರಕಾರ ನಮ್ಮ ಭೂಭಾಗದಲ್ಲಿ 33% ಅರಣ್ಯ ಇರಬೇಕು ಇರಬೇಕು. ಈಗ ನಮ್ಮಲ್ಲಿರೋದು ಶೇಕಡ 21 ಮಾತ್ರ. ಇನ್ನೂ ಒಂದು ಬಹಳ ಖುಷಿ ಸುದ್ದಿ ಅಂತಂದ್ರೆ, ಇತ್ತೀಚೆಗೆ ಬಂದಂತಹ ಈ ಒಂದು ಗ್ಯಾಸ್ ವಿತರಣೆಯಿಂದಾಗಿ ಸ್ವಲ್ಪ ಮರ ಗಿಡ ಕಡಿಯೋದು ಕಡಿಮೆ ಆಗಿದೆ. ಮೊದಲೆಲ್ಲ ಒಲೆ ಉರಿಯೋದಕ್ಕೆ ಅಥವಾ ಸೌದೆಗೋಸ್ಕರ ಮರಗಿಡಗಳನ್ನ ಅರಣ್ಯಗಳನ್ನ ಕಡಿತಾ ಇದ್ರು. ಈ ಒಂದು ಉಪಯೋಗಕಾರಿ ಸ್ಕೀಮ್ ಇಂದ ಅರಣ್ಯ ನಾಶ ಆಗೋದು ಕಡಿಮೆ ಆಗಿದೆ ಸ್ವಲ್ಪ ಕಂಡು ಬರ್ತದೆ. ಆದ್ರೂ ನಾವು 33% ಅರಣ್ಯವನ್ನ ಕಾಪಾಡಲೇಬೇಕು. ಸರ್, ಏನಾಗ್ತದೆ ಅರಣ್ಯ ನಾಶದಿಂದ? ಮಣ್ಣು ಸವಕಳಿ ಆಗ್ತದೆ, ಮಣ್ಣಿನ ಫಲವತ್ತತೆ ಹಾಳಾಗ್ತದೆ, ಮತ್ತೆ ಇಂಗಾಲದ ಡೈಆಕ್ಸೈಡ್ ಸಮತೋಲನ ಯಾರು ಮಾಡರು? ಅರಣ್ಯನೇ ಮಾಡ್ತಾ ಇದ್ದದ. ಆಕ್ಚುಲಿ ನಾವಾಗ್ಲಿ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಬಿಟ್ಟಂತ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳೋದು ಯಾರು? ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಸಮತೋಲನವನ್ನ ಕಾಪಾಡಿಕೊಳ್ಳೋದು ಯಾರು? ಅರಣ್ಯ. ಅರಣ್ಯ ಅದಿಲ್ಲ ಅಂದ್ರೆ ಕಷ್ಟ ಆಗ್ತದೆ. ನಮಗ್ ಬೇಕಾದಂತ ಆಮ್ಲಜನಕವನ್ನು ಕೊಡೋರು ಯಾರು? ಮತ್ತೆ ಇನ್ನೊಂದು ಏನಂತಂದ್ರೆ, ಅರಣ್ಯ ಇಲ್ಲ ಅಂದ್ರೆ ನೆರೆ ಮತ್ತೆ ಬರ ಶುರುವಾಗ್ತದೆ. ನೆರೆ ಹೆಂಗ್ ಶುರುವಾಗ್ತದೆ? ಅರಣ್ಯ ಇಲ್ಲಾಂದ್ರೆ ಮಳೆ ಹೊಯ್ಯುತ್ತೆ. ಮರಗಡಿಗಳಿಲ್ಲ ಅಂತಂದ್ರೆ ನೀರು ಸಲೀಸೆ ಓಡೋಗುತ್ತೆ, ಹೋಗೋ ಕೊಚ್ಕೊಂಡು ಹೋಗುತ್ತೆ, ಎಲ್ಲ ಒಂದ್ ಕಡೆ ಬಂದು ಸೇರ್ಕೊಂಡಾಗ ನೆರೆ ಆಗುತ್ತೆ. ಡ್ಯಾಮ್ಗಳು ಕೆರೆಕಟ್ಟೆಗಳು ತುಂಬಿ ಒಡೆದು ಹೋಗ್ತವೆ. ಆಕ್ಚುಲಿ ಹಾಗೆ ಬರ ಬರ್ತದೆ ಕೆಲವು ಟೈಮು. ಯಾವಾಗ ಬರ ಬರ್ತದೆ? ಅರಣ್ಯ ಇಲ್ಲದಂಗೆ ಮಳೆ ಹೊಯ್ಯಲ್ಲ, ಬರ ಬಂದೇ ಬರ್ತದೆ ಆಕ್ಚುಲಿ. ಹಾಗಾಗಿ ಅರಣ್ಯ ಇದ್ರೆ ಏನಾಗ್ತದೆ? ಉಳಿದಂತ ಮಳೆನ ನೀರನ್ನ ಓಡೋದನ್ನ ನಿಧಾನವಾಗಿ ಹೋಗೋದಕ್ಕೆ, ಇಂಗೋದಕ್ಕೆ, ಭೂಮಿ ತಂಪಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ನದಿಗಳು ಕಂಟಿನ್ಯೂಸ್ ಆಗಿ ಹರಿಯೋದಕ್ಕೆ ಸಹ ಸಹಾಯ ಮಾಡುತ್ತೆ. ಹಾಗಾಗಿ ಅರಣ್ಯ ನಮ್ಗೆ ಬಹುಪಯೋಗಿ, ನಾನಾ ಮೂಲದಲ್ಲಿ ನಮ್ಗೆ ಗೊತ್ತಿಲ್ಲದೇ ನಮಗ್ ಕಾಪಾಡ್ತಾ ಇದೆ. ಅದಕ್ಕೆ ಹೇಳುದು ನಾವು ವೃಕ್ಷೋ ರಕ್ಷಿತಿ ರಕ್ಷತಃ, ವೃಕ್ಷವನ್ನ ನಾವು ಕಾಪಾಡ್ಕೋಬೇಕು, ಅದು ನಾವು ಕಾಪಾಡುತ್ತೆ. ನೋಡಿ, ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ಕಲ್ಪವೃಕ್ಷ ಅಂತ ಹೇಳ್ತೀವಿ ಮರಗಳಿಗೆ. ಅವ್ರಿಗೆ ಮೊದಲೇ ಗೊತ್ತಿತ್ತಿದೆಲ್ಲ, ಮರಗಳು ನಮ್ಗೆ ಯಾವ ರೀತಿ ಉಪಯೋಗ ಮಾಡ್ತಾ ಇದೆ, ನಾವು ಅರಣ್ಯವನ್ನೇ ಯಾಕೆ ಪೂಜೆ ಮಾಡ್ಬೇಕು, ಮರಗಳನ್ನೇ ಯಾಕೆ ಪೂಜೆ ಮಾಡ್ಬೇಕು ಅಂತ ನಮ್ಮ ಪೂರ್ವಜರು ಹಿಂದೂ ಧರ್ಮದ ಪ್ರಕಾರ ನಡ್ಕೊಂಡ್ ಬರ್ತಾ ಇದ್ರು. ಕಾರಣ, ಇದರಿಂದ ನಮ್ಗೆ ಮನುಕುಲಕ್ಕೆ ಬಹಳ ಉಪಯೋಗ ಆಗುತ್ತೆ ಅಂತ ಮೊದಲೇ ಮನಗಂಡಿದ್ರೆ. ಆಕ್ಚುಲಿ ಸರ್, ಮತ್ತೆ ಇನ್ನೊಂದು, ಅರಣ್ಯ ಹೋಗ್ತಿದ್ದಂಗೆ ವೈವಿಧ್ಯತೆ ನಾಶ ಆಗ್ತದೆ. ಒಂದು ಅರಣ್ಯ ವೈವಿಧ್ಯತೆ ಇದ್ರೆ ನಮ್ಗೆ ಆಹಾರ ಕೊಡುತ್ತೆ, ಬೇರೆ ಬೇರೆ ತರದ ಹಣ್ಣುಗಳು, ಬೇರೆ ಬೇರೆ ತರ ಹಣ್ಣುಗಳನ್ನ ಕೊಡುತ್ತೆ, ಬೇರೆ ಬೇರೆ ತರದ ಮರಗಳು ಸಿಗುತ್ತೆ, ಟಿಂಬರ್ ಸಿಗ್ತವೆ ನಮ್ಗೆ ಆಕ್ಚುಲಿ, ಮತ್ತೆ ಔಷಧಿ ಸಸಿಗಳು ಸಿಗ್ತವೆ. ಈ ಏನು ಔಷಧಿಗಳನ್ನ ನಾವು ಸಸಿಗಳನ್ನ ಬೆಳೀತಾ ಇದ್ದೀವಿ, ಯಾವ ನಾವು ಸೃಷ್ಟಿ ಮಾಡಿದಂತಲ್ಲ, ಅದು ಅಲ್ಲ, ಹೌದು, ನಮ್ಮ ಪ್ರಕೃತಿ ಕೊಟ್ಟಂತದ್ದು, ಅದೇ ಈ ಅರಣ್ಯದಲ್ಲಿ ಇರತಕ್ಕಂಥದ್ದು. ಅದನ್ನ ಆ ವೈವಿಧ್ಯತೆಯನ್ನು ನಾವು ಕಾಪಾಡ್ಕೋಬೇಕಾಗ್ತದೆ. ಔಷಧಿ ಬೇಕು ಅಂತಂದ್ರೆ ಔಷಧಿ ಸಸಿಗಳು, ಔಷಧಿ ಬೇಕು ಅಂದ್ರೆ ನಾವು ವೈವಿಧ್ಯತೆಯನ್ನು ಕಾಪಾಡ್ಕೋಬೇಕು. ಮತ್ತೆ ಕೈಗಾರಿಕೆ ಬೇಕಾದಂತ ಕಚ್ಚಾ ವಸ್ತುಗಳು ಅರಣ್ಯದಿಂದ ಬರ್ತವೆ. ಹೌದು, ತುಂಬಾ ಪ್ರಮಾಣದಲ್ಲಿ ಬರುತ್ತೆ. ತುಂಬಾ ಪ್ರಮಾಣದಲ್ಲಿ ಬರ್ತದೆ. ನೀನ್ ಅರಣ್ಯ ನಾಶ ಮಾಡ್ಬಿಟ್ರೆ ಕಚ್ಚಾ ವಸ್ತುವಿನ ಕೈಗಾರಿಕೆ ಹೆಂಗ್ ನಡೆಸ್ತೀರಾ ನೀವು? ಹೌದು. ಆಮೇಲೆ ಕೃಷಿಗೆ ಬೇಕಾದಂತ ವಸ್ತುಗಳು ಸಹ ಇಲ್ಲೇ ಬರೋದು. ಈಗ ಯಾವುದೋ ಒಂದು ರಾಗಿ ತಳಿಯನ್ನು ನಾವು ಅಭಿವೃದ್ಧಿಪಡಿಸುತ್ತೀವಿ, ಅದು ಸ್ವಲ್ಪ ವರ್ಷದ ನಂತರ ಯಾವುದೋ ಒಂದು ರೋಗ ತುತ್ತಾಗ ಶುರು ಆಗ್ತದೆ. ಆ ರೋಗವನ್ನ ನಾವು ಅದನ್ನ ತೆಗೆದುಹಾಕಬೇಕು ಆ ತಳಿಯಿಂದ ಅಂತಂದ್ರೆ ಇನ್ನೊಂದು ಯಾವ್ದೋ ಕಾಡಿನಲ್ಲಿ ಬೆಳೆದಂತಹ ಕಾಡು ಜಾತಿ ರಾಗಿನ ಹುಡುಕಂಬರ್ಬೇಕು ನಾವು, ಹುಡುಕೊಂಡು ಕ್ರಾಸ್ ಮಾಡಬೇಕು. ಹೌದು. ಸೊ ನಮ್ಗೆ ಸಂಶೋಧನೆ ಬೇಕಾದಂತ ವಸ್ತು ಎಲ್ಲಿದೆ? ಕಾಡಿನಲ್ಲೇ. ಹಾಗಾಗಿ ಅದು ಒಂಥರ ನಮ್ಗೆ ದೊಡ್ಡ ಸಂಶೋಧನಾ ಕೇಂದ್ರ ಇದ್ದಂಗೆ ಆಕ್ಚುಲಿ, ಯಾಕೆಂದ್ರೆ ವೈವಿಧ್ಯತೆ ಇರ್ತದೆ. ಹಾಗಾಗಿ ನಾವು ಅರಣ್ಯವನ್ನ ಯಾವುದೇ ಕಾರಣ ನಾಶ ಮಾಡಬಾರದು. ಅರಣ್ಯ ನಾಶ ಆಗೋದಕ್ಕೆ ಇನ್ನೂ ಪ್ರಮುಖ ಕಾರಣ ಅಂತಂದ್ರೆ ಜಲಾಶಯಗಳನ್ನ ನಿರ್ಮಾಣ ಮಾಡ್ತೀವಿ. ಸಾವಿರಾರು ಎಕರೆ ಮುಳುಗೋಗುತ್ತೆ. ಖಂಡಿತ ಜಲಾಶಯಗಳನ್ನ ನಿರ್ಮಾಣ ಮಾಡಬೇಕು, ನೀರಾವರಿ ಮಾಡಬೇಕು, ಕೃಷಿಗೆ ಅನುಕೂಲ ಮಾಡಿಕೊಡ್ಬೇಕು. ಆದ್ರೆ ಪರಿಸರವನ್ನ ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಎಲ್ಲಾ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು. ನಾವು ಪಶ್ಚಿಮ ಘಟ್ಟದಲ್ಲಿ ನಾವ್ ಏನ್ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು, ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ನಾವು ಪರಿಸರ ಸಂರಕ್ಷಣೆ ಮಾಡಿಕೊಂಡೇ ನಾವೆಲ್ಲ ಕೆಲಸಗಳನ್ನ ಮಾಡಬೇಕು. ಇಲ್ಲಾಂದ್ರೆ ಏನಾಗ್ತದೆ? ನಾ ಪರಿಸರ ಹಾಳು ಮಾಡಿದ್ರೆ ನಾಳೆ ಮಳೆನೇ ಇರಲ್ಲ, ನಿಮ್ ಜಲಾಶಯಗಳು ತುಂಬುತ್ತೆ, ಕಟ್ಟೇನು ಪ್ರಯೋಜನ? ಇವೆಲ್ಲವೂ ಸಹ ನಮ್ಮ ತಜ್ಞರು ಮನಗಂಡು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾಗುತ್ತೆ. ನೋಡಿ ಸರ್, ಈಗ ಪ್ರತಿ ವರ್ಷ ನಾವು ಸಾಮಾನ್ಯವಾಗಿ 15.3 ಬಿಲಿಯನ್ ಮರಗಳನ್ನ ಕಡಿತಾ ಬಂದಿದ್ದೀವಿ. ಓಹೋ, ಪ್ರತಿ ವರ್ಷ ಕಡಿತಾ ಇದೀವಿ ಪ್ರಪಂಚದಲ್ಲಿ ನಾವು. ಆಮೇಲೆ ನಾ ಈಗಾಗ್ಲೇ ಹೇಳಿದ್ರೆ ನಮ್ಗೆ ಅರಣ್ಯ ಪ್ರದೇಶ 166 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತಾ ಇದೆ. ಅದು ಹೀರ್ಕೊಂಡು ನಮಗೆ ಸ್ವಚ್ಛವಾದಂತ ಗಾಳಿಯನ್ನು ಕೊಡ್ತಾ ಇದೆ. ಮತ್ತೆ ಉಷ್ಣಾಂಶ ನಿರ್ವಹಣೆ, ಕಾಡಿರೋದ್ರಿಂದನೇ ನಮ್ಮ ತಾಪಮಾನ, ನಮ್ಮ ಉಷ್ಣಾಂಶ ಹತೋಟಿಲಿರೋದು ನಮ್ಮ ಭೂಮಿ ಮೇಲೆ, ಅದಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಏರುಪೇರು ಆಗ್ತದೆ. ಬೆಳಗ್ಗೆ ನೋಡಿದ್ರೆ ಸಿಕ್ಕಾಪಟ್ಟೆ ಉಷ್ಣಾಂಶ, ರಾತ್ರಿ ಹೋದ್ರೆ ಸಿಕ್ಕಾಪಟ್ಟೆ ಶೀತ ಆಗ್ತದೆ. ಈ ತರ ಏರುಪೇರಾದ್ರೆ ಜೀವ ಸಂಕುಲಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಅರಣ್ಯ ಬಹಳ ಇಂಪಾರ್ಟೆಂಟ್ ತಾಪಮಾನ ನಿರ್ವಹಣೆಗೆ, ಜೊತೆಗೆ ಗಾಳಿಯಲ್ಲಿ ತೇವಾಂಶ ಇರಬೇಕಾಗ್ತದೆ. ಆ ಗಾಳಿಯಲ್ಲಿ ತೇವಾಂಶ ನಿರ್ವಹಣೆ ಮಾಡೋದು ಅರಣ್ಯನೇ. ಈಗ ಗಾಳಿಯಲ್ಲಿ ತೇವಾಂಶ ನೀವು ನಿರ್ವಹಣೆ ಮಾಡಲಿಲ್ಲ ಅಂದ್ರೆ, ಸರಿಯಾದ ತಾಪಮಾನ ಇಲ್ಲ ಅಂತಂದ್ರೆ ಯಾವ ಮರಗಿಡಗಳು ಹೂ ಬಿಡಲ್ಲ, ಕಾಯಿ ಕಚ್ಚಲ್ಲ, ಮತ್ತೆ ಆಹಾರ ಎಲ್ಲಿಂದ ಬರ್ತದೆ ನಮ್ಗೆ? ಹಾಗಾಗಿ ಅರಣ್ಯ ಬಹಳ ಬಹಳ ಬಹು ಉಪಯೋಗಿ ಒಂದು ವಿಭಾಗ ಮನುಕುಲಕ್ಕೆ ಅಂತ ನಾನಾದ್ರೂ ಹೇಳ್ತೀನಿ ಸರ್. ಸರ್, ಇದೆಲ್ಲದರ ಪರಿಣಾಮ ಇವತ್ತು ನಾವು ಉಸಿರಾಡ್ತಕ್ಕಂತ ಗಾಳಿ ಏನಿದೆಯೋ ಇದು ಕೂಡ ಮಾಲಿನ್ಯ ಆಗ್ತಿರ್ತಕ್ಕಂಥದ್ದು. ಅನೇಕ ಹಿರಿಯರು ಹೇಳ್ತಾರೆ, ನಾವು ಅನ್ನ ಇಲ್ದನೆ ಇದ್ರು ಒಂದಷ್ಟು ದಿವಸ ಬದುಕಬಹುದು, ನೀರಿಲ್ದೇ ಇದ್ರು ಬದುಕಬಹುದು, ಗಾಳಿ ಇಲ್ದನೆ ಬದುಕಲಿಕ್ಕೆ ಆಗೋದಿಲ್ಲ. ಈ ವಾಯು ಮಾಲಿನ್ಯ ಅನ್ನುವಂಥದ್ದು ಇವತ್ತು ಎಷ್ಟರ ಮಟ್ಟಿಗೆ ಆಗಿದೆ ಅಂತ? ಸರಿ, ಈಗ ವಾಯು ಮಾಲಿನ್ಯ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕೈಗಾರಿಕೆಗಳಿಂದ ವಾಹನಗಳಿಂದ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಬಿಡುಗಡೆ ಆಗುತ್ತೆ, ಲೆಡ್ ಬಿಡುಗಡೆ ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇದರಿಂದ ಏನಾಗ್ತದೆ, ಈ ಗಾಳಿಯಲ್ಲಿ ಪೂರ್ತಿ ವಿಷಕಾರಿ ಅನಿಲಗಳು ತುಂಬಿಡ್ತವೆ. ಈ ಮಾಲಿನ್ಯದಿಂದ ನಮ್ಮ GDPಯಲ್ಲಿ 4.5% ನಷ್ಟವನ್ನ ಪ್ರತಿ ವರ್ಷ ಹೊಂದ್ತಾ ಇದೀವಿ ನಾವು. GDPಯಲ್ಲಿ 4.5% ನಷ್ಟ ಅಂದ್ರೆ $10 ಬಿಲಿಯನ್ ಅಷ್ಟು ನಷ್ಟವನ್ನ ನಾವು ಹೊಂದ್ತಾ ಇದೀವಿ ನಮ್ಮ ದೇಶದಲ್ಲಿ. ನಾನು ಮಾತಾಡ್ತಿರೋದು ಆಕ್ಚುಲಿ ಇದು ಹೇಗಿದೆ ಅಂದ್ರೆ, ಮಾಲಿನ್ಯ ಕೆಲವು ತಜ್ಞರು ಹೇಳೋದ್ ಪ್ರಕಾರ ಧ್ರುವ ಪ್ರದೇಶಗಳಲ್ಲಿ ಸಮೇತ ಪ್ಲಾಸ್ಟಿಕ್ ಕಾಣ್ತಾ ಇದೆ ಅಂತ. ಗಾಳಿಯಲ್ಲಿ ಇರುವಂತೂ ಕಾಣಲ್ಲ ನಮ್ಗೆ, ಈ ಪ್ಲಾಸ್ಟಿಕ್ ತೇಲದಂತೂ ಗೊತ್ತಾಗುತ್ತೆ. ಐಸ್ ಕ್ಯೂಬ್ ಮೇಲೆ ನಮ್ ಪ್ಲಾಸ್ಟಿಕ್ ಹಾರಾಡ್ತವೆ ತೇಲಾಡ್ತವೆ ಅಂತಂದ್ರೆ ಮನುಷ್ಯರಿಲ್ಲದ ಜಾಗದಲ್ಲೂ ಕೂಡ ಧ್ರುವ ಪ್ರದೇಶದಲ್ಲಿ ಇನ್ಯಾವ ರೀತಿ ಮಾಲಿನ್ಯ, ಯಾಕಂದ್ರೆ ಸಮುದ್ರಕ್ಕೆ ಬೀಳುತ್ತೆ, ಸಮುದ್ರ ಅಲೆಗಳು ಹೊಡ್ಕೊಂಡು ಧ್ರುವ ಪ್ರದೇಶ ತಗೊಂಡು ಬಿಟ್ಟವೆ. ಅಂದ್ರೆ ಎಷ್ಟು ಮಟ್ಟಿ ಮಾಲಿನ್ಯ ಆಗಿದೆ ಅನ್ನೋದಕ್ಕೆ ನಮ್ಮ ತಜ್ಞರು ಹೇಳ್ತಾರೆ. ಸರ್, ಆಮೇಲೆ ಇನ್ನೊಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇದಾವಲ್ಲ, ಅವು ಸಹ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ನ ಲೀಕ್ ಆಗ್ತವೆ, ಗಾಳಿ ಲೀಕ್ ಆಗ್ತದೆ, ನೀರು ಲೀಕ್ ಆಗ್ತದೆ, ಅದು ಸಹ ಮಾಲಿನ್ಯವನ್ನ. ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬೇಡ ಅಂತಲ್ಲ, ಬಟ್ ಸೇಫ್ಟಿ ಮೇಜರ್ಸ್ ಬೇಕು. ಯಾವುದೇ ಕಾರಣದಿಂದ ಪರಿಸರಕ್ಕೆ ಧಕ್ಕೆ ಆಗ ನೋಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಸುರಕ್ಷತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ನಾವು ಮಾಡ್ಕೋಬೇಕು. ಹೌದು. ಸರಿಗ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ 1984ರಲ್ಲಿ ಭೋಪಾಲ್ ದುರಂತದ ಬಗ್ಗೆ ಕೇಳಿದ್ರೆ, ಹೌದು, ಒಂದು ಕೀಟನಾಶಕ ಉತ್ಪಾದನಾ ಕಂಪನಿಯಲ್ಲಿ ಗ್ಯಾಸ್ ಲೀಕೇಜ್ ಆಗಿ ಒಂದೇ ದಿನದಲ್ಲಿ 8,000 ಜನ ಸತ್ತೋದ್ರು, 1,000 ಜನ ಪರ್ಮನೆಂಟ್ ಆಗಿ ಊನ್ ಆಗೋದ್ರು, ಏನೂ ಮಾಡ್ಲಿಕ್ಕಾಗಂತ ಲೆಕ್ಕಕ್ಕೆ ಬಂದ್ರು. ಇದು ಈ ಗಾಳಿಯಲ್ಲಿ ಹರಡಿದ್ರಿಂದನೇ ಒಂದು ದಿನದಲ್ಲೇ 8,000 ಜನ ಸತ್ತರು ಆಕ್ಚುಲಿ. ಹಾಗೆ ಈ ಜ್ವಾಲಾಮುಖಿಗಳು ಹೇಳ್ತಾರೆ ಸರ್. ಹೌದು. ಈ ಜ್ವಾಲಾಮುಖಿಯಿಂದ ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಈ ಸಲ್ಫರ್ ಡೈಆಕ್ಸೈಡ್ ಜನಗಳನ್ನ ಕೊಲ್ಲುತ್ತೆ, ಭೂಮಿಯನ್ನ ಬರಡು ಮಾಡುತ್ತೆ, ಮಹಾ ಬಹುರೂಪಿಯದ ಆಕ್ಚುಲಿ ನಾನಾ ತರ ತೊಂದರೆಗಳನ್ನ ಕೊಡುತ್ತೆ ಆಕ್ಚುಲಿ, ಮತ್ತೆ ಹೆಚ್ಚಿನ ವಾಯು ಮಾಲಿನ್ಯವನ್ನ ಮಾಡುತ್ತೆ ಜ್ವಾಲಾಮುಖಿಗಳು. ಜೊತೆಗೆ ನಾವು ಈಗ ಕೋಲ್ ಆಗ್ಲಿ, ಎಣ್ಣೆನಾಗ್ಲಿ, ಅಥವಾ ನ್ಯಾಚುರಲ್ ಗ್ಯಾಸ್ ಸುಡೋದ್ರಿಂದ ಸಹ ಕಾರ್ಬನ್ ಡೈಆಕ್ಸೈಡ್ ಗಾಳಿಗೆ ಬಿಡುಗಡೆ ಆಗ್ತಾ ಇದೆ, ಅದನ್ನ ಸಹ ವಾಯುಮಾಲಿನ್ಯ ಆಗ್ತಾ ಇದೆ. ಆಕ್ಚುಲಿ ಸೊ ನೋಡಿ ಸರ್, ಈಗ ಕಾರ್ ಆಗ್ಲಿ ನಾವ್ ಏನು ಇಂಧನವನ್ನ ಸುಡ್ತೀವಲ್ಲ, ವಾಹನಗಳು ಅಂತ ಹೇಳೋಣ, ಮತ್ತೆ ಫ್ಯಾಕ್ಟರಿಯಿಂದ ನೈಟ್ರೋಜನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಹೈಡ್ರೋಕಾರ್ಬನ್ಸ್ ಆಗುತ್ತೆ. ಇದರಿಂದ ಏನಾಗ್ತದೆ, ಗಾಳಿಯಲ್ಲಿ ಇರ್ತಕ್ಕಂಥ ನೀರಿನ ಜೊತೆ ಇದು ಮಿಕ್ಸ್ ಆಗ್ಬಿಟ್ಟು ಸ್ಮಾಗ್ ಆಗುತ್ತೆ, ಇಬ್ಬನಿ ಆಗಲ್ಲ ಸ್ಮಾಗ್. ಏನಾಗ್ತದೆ ಈಗ ಸಾಮಾನ್ಯ ಬೆಳಗಿನ ಭಾಗದಲ್ಲಿ ಇಬ್ಬನಿ ಇದ್ದಾಗ ಏನಾಗ್ತದೆ, ಉಸಿರಾಟ ಗಾಳಿಗೆ ಏನು ತೊಂದರೆ ಇಲ್ಲ, ಬೆಳಗ್ಗೆ ಹೊತ್ತು ಸ್ವಲ್ಪ ಇಬ್ಬನಿ ಇರುತ್ತೆ, ಬರ್ತಾ ಬರ್ತಾ ಕ್ಲಿಯರ್ ಆಗ್ತದೆ. ಬಟ್ ಇಲ್ಲಿ ಏನಾಗ್ತದೆ, ನೀರಿನ ಜೊತೆ ಮಿಕ್ಸ್ ಆದಾಗ ಸ್ಮಾಗ್ ಅಂತ ಕತ್ಲು ಕ್ಲೌಡ್ ಒಂಥರ ತಿಕ್ಕ ಕ್ಲೌಡ್ ಆದಂಗೆ ಕತ್ಲೆ ಆದಂಗೆ ಆಗ್ಬಿಡ್ತದೆ. ಸೂರ್ಯನ ಕಿರಣಗಳು ಭೂಮಿಗೆ ಬರ್ದಂಗೆ ಆಗ್ಬಿಡ್ತವೆ, ಬರ್ದಂಗಾಗುತ್ತೆ ನಮಗೆ ಒಂದು 2-3 ಅಡಿ ಮುಂದಕ್ಕೂ ಏನಿದೆ ಅಂತ ಕಾಣಲ್ಲ. ಈ ಸ್ಮಾಗ್ ಅಂದ್ರೆ ಒಂದ್ ಕಡೆ ಕೆಮಿಕಲ್ ಇರ್ತದೆ, ಇನ್ನೊಂದ್ ಕಡೆ ನೀರ್ ಇರ್ತದೆ, ಮಿಕ್ಸ್ ಆಗ್ಬಿಟ್ಟು ತಿಕ್ಕ ಕ್ಲೌಡ್ ಫಾರ್ಮ್ ಆಗುತ್ತೆ, ಮೋಡ ಫಾರ್ಮ್ ಆಗುತ್ತೆ. ಇದು ಒಳ್ಳೆ ವಾತಾವರಣ ಅಲ್ಲ, ಸೂರ್ಯಕಿರಣ ಬರಲ್ಲ, ಒಳ್ಳೆ ಉಸಿರಾಡಲಿಕ್ಕೆ ಒಳ್ಳೆ ವಾತಾವರಣನು ಅಲ್ಲ. ಆಕ್ಚುಲಿ ಇದರಿಂದ ಬಹಳ ತೊಂದರೆ ಆಗ್ತದೆ. ಆಕ್ಚುಲಿ ಸರ್ ಇನ್ನೊಂದು ಏನಾಗ್ತದೆ, ಈಗ ಏನು ಫ್ಯಾಕ್ಟರಿಯಿಂದ ಕೈಗಾರಿಕೆಗಳಿಂದ ಅಥವಾ ನಮ್ಮ ವಾಹನಗಳಿಂದ ಬಿಡುಗಡೆ ಅಂತ ನೈಟ್ರೋಜನ್ ಡೈಆಕ್ಸೈಡ್ ಆಗ್ಲಿ ಅಥವಾ ನೈಟ್ರೋಜನ್ ಆಕ್ಸೈಡ್ ಆಗ್ಲಿ ಸಲ್ಫರ್ ಡೈಆಕ್ಸೈಡ್ ಆಗ್ಲಿ, ಇದು ಪರಿಸರದಂತಿರ್ತಕ್ಕಂಥ ನೀರಿನ ಜೊತೆ ಮಿಕ್ಸ್ ಆಗ್ಬಿಟ್ಟು ಮಳೆ ಹೊಯ್ದಾಗ ಆಸಿಡ್ ರೈನ್ ಆಗುತ್ತೆ. ಬರೀ ಆಸಿಡ್ ಅಲ್ಲ, ಆಸಿಡ್ ಮಳೆ. ಆಸಿಡ್ ಮಳೆ ಹೊಯ್ದಾಗ ಏನಾಗ್ತದೆ, ಅರಣ್ಯ ಮೇಲೆ ಬಿದ್ರೆ ಅರಣ್ಯ ನಾಶ ಆಗ್ತದೆ, ಸುಟ್ಟ ನಾಶ ಆಗುತ್ತೆ, ಮನುಷ್ಯರ ಮೇಲೆ ಬಿದ್ರೆ ಅನೇಕ ಸ್ಕಿನ್ ಕ್ಯಾನ್ಸರ್ ಪ್ರಥಮಕವಾಗಿ, ಆಮೇಲೆ ಬರ್ತಾ ಬರ್ತಾ ಕರ್ಗೋಗ್ಬಿಡ್ತಾರೆ ಅನ್ನೋ ಮನುಷ್ಯರು ಇನ್ನು ಜಾಸ್ತಿ ಆದಂಗೆ ಪಿ ಎಚ್ ಆಕ್ಚುಲಿ. ಆಮೇಲೆ ಬಿದ್ದಂತ ನೀರು ಕೆರೆಗಳಿಗೆ ಬಂದ್ರೆ ಕೆರೆಯಲ್ಲಿ ಇರ್ತಕ್ಕಂಥ ಮೀನು ಅವುಗೆಲ್ಲ ಸತ್ತೋಗ್ತವೆ, ನದಿಗೆ ಬಂದ್ರೆ ನದಿಲಿ ಇರ್ತಕ್ಕಂಥ ಸತ್ತೋಗ್ತವೆ, ಸಮುದ್ರ ಹೋದ್ರೆ ಸಮುದ್ರದಲ್ಲಿ. ಸೊ ಇನ್ನೂ ಒಂದು ತಮ್ಗೆ ಹೇಳಬೇಕು ಅಂತಂದ್ರೆ, ನಮ್ಮ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದ್ರಿಂದವ ಈ ಗಾಳಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ನೀರಿನ ಜೊತೆ ಮಿಕ್ಸ್ ಆಗಿ ಸಮುದ್ರ ಸಹ ಅಸಿಡಿಕ್ ಆಗ್ತಾ ಇದೆ. ಹಾಗಾದ್ರೆ ಮೀನುಗಾರರ ಕಥೆ ಏನು, ನಾಳೆ ಸಮುದ್ರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆಗಿ ಸಮುದ್ರ ಸಹ ಅಸಿಡಿಕ್ ಆಗ್ಬಿಟ್ರೆ ಸಮುದ್ರದಲ್ಲಿ ಇರ್ತಕ್ಕಂಥ ಯಾವುದೇ ಜೀವಿಗಳು ಬದುಕಲ್ಲ, ಅದ್ರ ಮೇಲೆ ಅವಲಂಬಿತರಾಗಿರೋ ಮೀನುಗಾರಿಕೆ ಕಥೆ ಏನು, ಮೀನುಗಾರರ ಕಥೆ ಏನು, ಅಥವಾ ಆ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ವಾಸ ಮಾಡ್ತಾ ಆಹಾರ ಪದ್ಧತಿ ಏನು, ಇವೆಲ್ಲವೂ ಸಹ ದುಷ್ಪರಿಣಾಮವನ್ನ ಬೀರ್ತವೆ ಸರ್. ಸೊ ಈ ಜೊತೆಗೆ ನಾವು ಹೇಳ್ತಾ ಇದ್ವಿ ಹಸಿರು ಮನೆ ಅನಿಲ ಸಾಮಾನ್ಯ ಹೇಳೋದು ನಾವು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮೀಥೇನ್. ಇದೇನಾಗ್ತದೆ, ನಮ್ಮ ವಾಹನಗಳಿಂದ ಬಂದಂತಹ ಅಥವಾ ಕೃಷಿಯಿಂದ ಬಂದಂತಹ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಆಗ್ಲಿ ಗಾಳಿಯಲ್ಲಿ ಇರ್ತವೆ. ಈಗ ಸೂರ್ಯನ ಕಿರಣ ಭೂಮಿ ಮೇಲೆ ಬಿದ್ದು ಬಿಸಿಯಾಗಿ ಅದು ವಾಪಸ್ ಬಿಡಲ್ಲ, ಇವೇನ್ ಮಾಡ್ತಾವೆ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಹಿಡ್ಕೋತಾವೆ, ಅದನ್ನ ಹಿಡಿದಿಟ್ಕೋತವೆ. ಸೊ ಗಾಳಿಲಿರ್ತವೆ, ಇವೇ ಶಾಖವನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಭೂಮಿ ಮೇಲೆ ಬಿಸಿ ತಾಪಮಾನ ಜಾಸ್ತಿ ಆಗುತ್ತೆ. ಬಿಸಿ ತಾಪಮಾನ ಜಾಸ್ತಿ ಆದ್ರೆ ಏನಾಗುತ್ತೆ ಗೊತ್ತಲ್ಲ ಸರ್, ಒಂದು ಮಳೆ ಹುಯ್ಯಲ್ಲ, ಮರಗಿಡಗಳು ಸರಿಯಾಗಿ ಕಾಯಿ ಕಟ್ಟಲ್ಲ, ಎಲ್ಲ ತೊಂದರೆಗಳು ಶುರುವಾಗ್ತವೆ. ಆಮೇಲೆ ಮನುಷ್ಯರಿಗೂ ಜೀವ ಸಂಕುಲಕ್ಕೆ ಒಂದು ಒಳ್ಳೆ ವಾತಾವರಣ ಅಲ್ಲಿ ಆಗಲ್ಲ. ಹಾಗಾಗಿ ಈ ಹಸುವಿನಿಂದ ಸಹ ನಮ್ಗೆ ಬಹಳ ತೊಂದರೆ ಆಗುತ್ತೆ ಅನ್ನೋದನ್ನ ತಮ್ಮ ಗಮನಕ್ಕೆ ತಲ್ಲಿಪಡಿಸ್ತೀನಿ ಸರ್. ಸರ್ ಇನ್ನು ಮುಂದೆ ಹೋಗಿ ಈ ನೀರಿನ ಮಾಲಿನ್ಯ ಸಹ ಆಗ್ತಾ ಇದೆ ಹೆಚ್ಚು ಪ್ರಮಾಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನೀರಿನ ಮಾಲಿನ್ಯ. ಈಗ ಒಬ್ಬ ಮನುಷ್ಯ ಬದುಕೋದಕ್ಕೆ ಏನ್ ಬೇಕು ಸರ್, ನೀರಲ್ಲೇ ಗಾಳಿ ಬೇಕು, ನೀರ್ ಬೇಕು, ಒಳ್ಳೆ ನೀರ್ ಬೇಕು, ಒಳ್ಳೆ ಆಹಾರ, ಒಳ್ಳೆ ಆಹಾರ ಬೇಕು. ಭೂಮಿ ಅಂದ್ರೆ ಒಳ್ಳೆ ಆಹಾರ, ಭೂಮಿನೇ ಕೆಡಿಸಿ ಇಟ್ಕೊಂಡ್ರೆ ಒಳ್ಳೆ ಆಹಾರ ಎಲ್ಲಿ ಬರ್ತದೆ ಆಕ್ಚುಲಿ? ಹೌದು. ಸೊ ಇವೆಲ್ಲವನ್ನು ಕೆಡಿಸ್ಕೊಂಡಾಗ ನಾವು ಕೋಟಿ ಕೋಟಿ ಇದ್ರೆ ನಾವು ಬಡವ್ರೆ ಆಕ್ಚುಲಿ. ಒಬ್ಬ ಒಳ್ಳೆ ಆರೋಗ್ಯವಂತ, ಒಳ್ಳೆ ಸುರಕ್ಷಿತವಾದ ಆಹಾರ ತಿನ್ಕೊಂಡು ಗಾಳಿ ಕುಡ್ಕೊಂಡು ಒಳ್ಳೆ ನೀರು ಕುಡ್ಕೊಂಡಿದ್ರೆ ಅವನೇ ಕೋಟಿಯ ದೇಶ ಆಕ್ಚುಲಿ. ನಾವು ಕೋಟಿ ಸಂಪಾದನೆ ಮಾಡಕ್ ಹೋಗಿ ಎಲ್ಲ ಜನರು ಬಡವರಾಗ್ತಿದ್ದೀವಿ ಆಕ್ಚುಲಿ, ಆರೋಗ್ಯವನ್ನ ಕಳ್ಕೊಂಡು ಬಡವರಾಗ್ತಿದ್ದೀವಿ ಆಕ್ಚುಲಿ. ಓಕೆ, ನೀರು ಮಾಲಿನ್ಯ ಹೇಗಾಗ್ತಾ ಇದೆ, ನೀರು ಮಾಲಿನ್ಯದಿಂದ ಏನ್ ತೊಂದರೆ ಆಗ್ತಾ ಇದೆ ಆಕ್ಚುಲಿ? ಸರ್ ಆಗ್ಲಿ ಹೇಳಿದ ಹಾಗೆ ನೈಟ್ರೋಜನ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ, ಗಾಳಿಯಲ್ಲಿ ಇರ್ತಕ್ಕಂತಹ ನೀರಿನ ಜೊತೆ ಮಿಕ್ಸ್ ಆಗ್ತದೆ, ಮಿಕ್ಸ್ ಆಗ್ಬಿಟ್ಟು ಆಸಿಡ್ ರೈನ್ ಆಗ್ತದೆ ಅಲ್ವಾ ಸರ್. ಇದು ಬೀಳದಿಂದ ಅರಣ್ಯ ನಾಶ ಆಗ್ತದೆ, ಕೆರೆಗಳಲ್ಲಿ ಆಸಿಡೀಕರಣ ಆಗ್ತದೆ, ಅಲ್ಲಿ ಸಹ ಆಸಿಡ್ ಜಾಸ್ತಿ ಆಗ್ತದೆ, ನದಿಗಳಲ್ಲಿ ಆಸಿಡ್ ಜಾಸ್ತಿ ಆಗ್ತದೆ, ಮತ್ತೆ ನಾನು ಆಗ್ಲಿ ಹೇಳಿದ ಹಾಗೆ ಸಮುದ್ರ ನೀರು ಸಹ ಆಸಿಡ್ ಆಗ್ತದೆ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಸರ್, ಸ್ವೀಡನ್ ದೇಶದಲ್ಲಿ ಸತ್ತ ಕೆರೆಗಳು ಡೆಡ್ ಲೇಕ್ಸ್ ತುಂಬಾ ಇದಾವಂತೆ ಬಿಕಾಸ್ ಆಫ್ ದಿಸ್ ಆಸಿಡ್ ರೈನ್. ಆಸಿಡ್ ರೈನ್ ಬೀಳೋದ್ರಿಂದ ಸ್ವೀಡನ್ ದೇಶದಲ್ಲಿ ಕೆರೆಗಳು ಸತ್ತೋಗ್ಬಿಟ್ಟಿದೆ, ಅಂದ್ರೆ ಫುಲ್ ಆಸಿಡ್, ಏನು ಬದುಕಲ್ಲ ಅಲ್ಲಿ. ಅವು ಬಳಕೆ ಯೋಗ್ಯವಲ್ಲದ ನೀರು, ಅದು ನೀರಿಲ್ಲ, ಮೀನಿಲ್ಲ ಅಥವಾ ಇನ್ನೊಂದು ಕ್ರೀಟಿ ಇಲ್ಲ, ಕ್ರಿಮಿ ಇಲ್ಲ, ಯಾವ್ದು ಇಲ್ಲ ಅಂತಂದ್ರೆ ಅದೊಂದು ಸತ್ತ ಸರೋವರ ಅಥವಾ ಕೆರೆಗಳು ಅಂತ ಹೇಳ್ತಾರೆ ಆಕ್ಚುಲಿ. ಸ್ವೀಡನ್ ದೇಶದಲ್ಲಿ ಹಾಗಾಗಿದೆ ಸರ್ ಆಕ್ಚುಲಿ. ನೋಡಿ ಸರ್, ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನಮ್ಮ ತಾಜ್ ಮಹಲ್ ಪ್ರಾಥಮಿಕವಾಗಿ ಬಿಳಿ ಬಣ್ಣದ್ದಿತ್ತು, ಈಗ ಪೇಲ್ ಕಲರ್ ಅಂದ್ರೆ ಡಲ್ ಕಲರ್ ಆಗೋಗಿದೆ. ಕಾರಣ ಏನಂತಂದ್ರೆ ಮಾಲಿನ್ಯ ಮತ್ತೆ ಈ ತರದ ಆಮ್ಲೀಯ ಮಳೆ ಇದರಿಂದ ಆಕ್ಚುಲಿ. ಹಾಗಾಗಿ ಖಂಡಿತವಾಗ್ಲೂ ನಾವು ಈ ಮಾಲಿನ್ಯವನ್ನ ತಡೆಗಟ್ಟೋದಕ್ಕೆ ವಾಯುಮಾಲಿನ್ಯ ಆಗ್ಲಿ, ನೀರು ಮಾಲಿನ್ಯ ಆಗ್ಲಿ, ಭೂಮಿ ಮಾಲಿನ್ಯ ಆಗ್ಲಿ, ನಾವು ಹೆಚ್ಚಿನ ಕ್ರಮಗಳನ್ನ ತಗಬೇಕಾಗ್ತದೆ ಸರ್ ಆಕ್ಚುಲಿ. ಆಮೇಲೆ ಏನಾಗ್ತದೆ, ಈ ಕಲುಷಿತವಾದ ನೀರು, ಮಣ್ಣು ಮತ್ತೆ ಗಾರ್ಬೇಜು ತೇಲುವಂತದ್ದು ನೀರಿನ ಮೇಲೆ, ಮತ್ತೆ ಅಂತಹ ನೀರನ್ನು ಕುಡಿದ್ರೆ ರೋಗ ಬರುವಂತದ್ದು ಸರ್ವೇ ಸಾಮಾನ್ಯ ಆಗ್ಬಿಡುತ್ತೆ. ಎಲ್ಲ ಹೋಗಿ ನೀರು ಸೇರ್ಕೋತವೆ, ಅಲ್ಟಿಮೇಟ್ಲಿ ಎಲ್ಲ ಹೋಗಿ ನೀರು ಸೇರ್ಕೋತವೆ. ಆ ನೀರಂತ ಕುಡಿದಂತ ಪ್ರಾಣಿಯಾಗಲಿ ಜನಕ್ಕಾಗಲಿ ರೋಗ ರುಜಿನಗಳು ಜಾಸ್ತಿ ಆಗ್ತವೆ ಸರ್. ಮತ್ತೆ ಅಂತಹ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಬೆಳೀತವೆ. ಏನು ಬೆಳೆಯಕಾಗದೇ ಇದ್ರೂ ಈಗ ಮೀನು ಸತ್ತೋಗ್ಬಹುದು, ಏಡಿ ಸತ್ತೋಗ್ಬಹುದು, ಅಥವಾ ಯಾವುದೇ ಜಲಚರಗಳು ಸತ್ತೋಗ್ಬಹುದು, ಆದ್ರೆ ಬ್ಯಾಕ್ಟೀರಿಯಾ ಮಾತ್ರ ಅಂತ ವಾತಾವರಣದಲ್ಲಿ ತುಂಬಾ ಚೆನ್ನಾಗಿ ಬೆಳೀತದೆ. ಹಾಗಾಗಿ ಅಂತ ನೀರನ್ನು ಕುಡಿದ್ರೆ ಬ್ಯಾಕ್ಟೀರಿಯಾಗಳು ಸರಿಯಾಗಿ ಪ್ರಾಣಿಗಳ ಮನುಷ್ಯನ ದೇಹಕ್ಕೆ ಹೋಗ್ತಿವಿ. ಆಕ್ಚುಲಿ ಸರ್, ಒಂದು ಲೆಕ್ಕಾಚಾರದ ಪ್ರಕಾರ, ಯುನೈಟೆಡ್ ನೇಷನ್ಸ್ ಹೇಳೋ ಪ್ರಕಾರ, ಕಲುಷಿತವಾದ ನೀರನ್ನು ಕುಡಿದು ಪ್ರತಿದಿನ 4,000 ಮಕ್ಕಳು ಸಾಯ್ತಾ ಇದ್ದಾರೆ ನೀರು ಮಾಲಿನ್ಯದಿಂದ, ನೀರು ಕಲುಷಿತಗೊಂಡು. ಅಂತಹ ನೀರನ್ನು ಕುಡಿದಂತಹ ಮಕ್ಕಳು ಪ್ರತಿದಿನ 4,000 ಸಂಖ್ಯೆಯಲ್ಲಿ ಸಾಯ್ತಾ ಇದ್ದಾರೆ. ಆಕ್ಚುಲಿ ಆಮೇಲೆ ಮೀನುಗಳಿಗೆ ಇತರೆ ಜಲಚರಗಳಿಗೆ ಸುರಕ್ಷಿತವಾದ ಪ್ರದೇಶ ಆಗಲ್ಲ ನೀರಿನ ಮಾಲಿನ್ಯ ಆಗ್ತಿದ್ದಂಗೆ. ಮತ್ತೆ ಆಹಾರ ಎಲ್ಲಿಂದ ಬರಬೇಕು? ಅಂತಹ ಕಲುಷಿತವಾದ ನೀರಲ್ಲಿ ಬೆಳೆದಂತ ಮೀನು ಸಹ ಒಳ್ಳೇದಾಗಿರಲ್ಲ, ಯಾಕಂದ್ರೆ ಆ ಮೀನೊಳಗೂ ಕಲುಷಿತ ಇರ್ತದೆ, ಕೆಮಿಕಲ್ ಇರ್ತದೆ, ನಮ್ಗೆ ತಿನ್ನಕ್ಕೆ ಆ ಮೀನು ಸಹ ಯೋಗ್ಯವಾಗಿರಲ್ಲ. ಹಾಗಾಗಿ ನೀರು ಮಾಲಿನ್ಯ ಖಂಡಿತವಾಗ್ಲೂ ನಮಗೆ ಮನುಕುಲಕ್ಕೆ ತೊಂದರೆಯನ್ನ ಕೊಡ್ತಾ ಇದೆ ಸರ್. ಆಮೇಲೆ ನಾವು ಮನುಷ್ಯರು ಮಾಡದಲ್ಲ, ಕೆಲವು ಟೈಮು ಪ್ರಾಕೃತಿಕವಾಗೂ ಸಹ ನೀರು ಮಾಲಿನ್ಯ ಆಗ್ತದೆ. ಕಾರಣ ಏನಂತಂದ್ರೆ, ಈ ಭೂಮಿ ಒಳಗಿಂದನೇ ಗ್ಯಾಸ್ ರಿಲೀಸ್ ಆಗ್ತದೆ. ಭೂಮಿ ಒಳಗಡೆ ಗ್ಯಾಸ್ ಇದೆ, ನ್ಯಾಚುರಲ್ ಗ್ಯಾಸ್ ಇದೆ, ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದೆ. ಕೆಲವು ಕಡೆ ಏನಾಗ್ತದೆ, ಅದು ಅಲ್ಲಿಂದ ರಿಲೀಸ್ ಆಗಿ ನೀರು ಜೊತೆ ಮಿಕ್ಸ್ ಆಗ್ತಾ ಇದೆ, ಅದು ಒಂದು ಕಾರಣ ಇರ್ತದೆ ನೀರು ಕಲುಷಿತ ಆಗೋದಕ್ಕೆ. ಆಮೇಲೆ ಇನ್ನೊಂದು ನಾವು ಕೇಳ ಪ್ರಕಾರ, ಕೆಮಿಕಲ್ಸ್ ಆಯಿಲ್ಸ್ ಆಗ್ಲಿ, ನಾವೇನು ಹೊರಗೆ ಎಸ್ತಿರ್ತೀವಿ ಪಟ್ಟಣಗಳಲ್ಲಿ ಅಥವಾ ಏನು ಗಲೀಜ್ ನೀರು ಹೋಗಿರ್ತದೆ, ಎಲ್ಲವೂ ಸಹ ನೀರು ಹೋಗಿ ಮಿಕ್ಸ್ ಆಗ್ತಾ ಇದೆ ನದಿಗಳಿಗೆ, ಕೆರೆಗಳಿಗೆ, ಮತ್ತೆ ಸಮುದ್ರಗಳಿಗೋಗಿ ಮಿಕ್ಸ್ ಆಗ್ತಾ ಇದೆ. ಆ ಮೂಲಕ ನಾವು ನೀರನ್ನ ಕಲುಷಿತಗೊಳಿಸ್ತಾ ಇದೀವಿ. ಇಂತಹ ನೀರಲ್ಲಿ ಸಾಮಾನ್ಯವಾಗಿ ಬ್ಲೂ ಗ್ರೀನ್ ಆಲ್ಗೆ ಬೆಳೆಯುತ್ತೆ. ಆಕ್ಚುಲಿ ಬ್ಲೂ ಗ್ರೀನ್ ಆಲ್ಗೆ ಬೆಳೆದ್ರೆ ಅಲ್ಲಿ ಬೇರೆ ಯಾವುದೇ ಜಲಚರಗಳು ಬೆಳೆಯಕ್ಕಾಗದಲ್ಲ. ಅಂದ್ರೆ ಒಂದು ಕೆಟ್ಟ ನೀರಿನಲ್ಲಿ ಇದು ಬ್ಲೂ ಗ್ರೀನ್ ಆಲ್ಗೆ ಬೆಳೆಯೋದು. ಆಕ್ಚುಲಿ ಕಲುಷಿತವಾದ ನೀರಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಮೀನಾಗ್ಲಿ ಅಥವಾ ಯಾವುದೇ ಮನುಷ್ಯನಿಗೆ ಉಪಯೋಗಕರಂತಹ ಪ್ರಾಣಿಗಳು ಅಲ್ಲಿ ಬದುಕಲ್ಲ ಅನ್ನೋದು ಕಂಡು ಬಂದಿದೆ ಸರ್. ಆಕ್ಚುಲಿ ಮತ್ತೆ ನೀರು ಕಲುಷಿತ ಆಗೋದಕ್ಕೆ ಗಣಿಗಾರಿಕೆನೂ ಕಾರಣ ಸರ್. ಗಣಿಗಾರಿಕೆ ವ್ಯಾಪಕವಾಗಿ ಗಣಿಗಾರಿಕೆ ಆಗ್ತಾ ಇದೆ. ಹೌದೌದು, ಇಲ್ಲಿ ಸಾಮಾನ್ಯವಾಗಿ ಆಸಿಡ್ ಬಳಸ್ತಾರೆ ಆಕ್ಚುಲಿ ಗಣಿಗಾರಿಕೆ. ಅದೇನಾಗ್ತದೆ, ಆಸಿಡ್ ಗಣಿಗಾರಿಕೆ ಇರುತ್ತೆ, ಮಳೆ ಬಂದಾಗ ಕೊಚ್ಚಿಕೊಂಡು ನದಿಗಳಿಗೆ ಹೋಗ್ತದೆ. ನದಿಯಲ್ಲಿ ಏನಾಗ್ತದೆ, ಈ ಆಸಿಡ್ ಅಲ್ಲಿರ್ತಕ್ಕಂಥ ಕಲ್ಲು ಮತ್ತೆ ಮರಳು ಜೊತೆ ರಿಯಾಕ್ಟ್ ಆಗಿ ಸಲ್ಫರ್ ಬಿಡುಗಡೆ ಆಗುತ್ತೆ ನದಿಯಲ್ಲಿ, ಕಲ್ಲು ಮತ್ತೆ ಮರಳಿಂದ. ಆ ಸಲ್ಫರ್ ನೀರು ಜೊತೆ ಮಿಕ್ಸ್ ಆಗ್ಬಿಟ್ಟು ಸಲ್ಫ್ಯೂರಿಕ್ ಆಸಿಡ್ ಆಗುತ್ತೆ. ಅಂತ ಆಸಿಡ್ ವಾತಾವರಣದಲ್ಲಿ ಮೀನುಗಳಾಗ್ಲಿ ಇನ್ನೊಂದು ಜಲಚರ ಪ್ರಾಣಿಗಳಾಗ್ಲಿ ಬದುಕಲ್ಲ. ಹಾಗಾಗಿ ಸಹ ಈ ಗಣಿಗಾರಿಕೆಯು ಸಹ ಒಂದು ಕಾರಣ. ಇನ್ನೊಂದು ಹೇಳ್ತೀನಿ, ಈ ಮೆಕ್ಸಿಕೋ ಗಲ್ಫ್ ಭಾಗದಲ್ಲಿ ಒಂದು ಕೊಳೆ ಬಾವಿಯನ್ನ ಕೊರೆಯುತ್ತಾರೆ ಪೆಟ್ರೋಲ್ ತೆಗಿಯಕ್ಕೆ. ಅದೇನಾಗುತ್ತೆ, ಅಚಾನಕ್ಕಾಗಿ ಆ ಕೊಳವೆ ಬಾವಿ ಬ್ಲಾಸ್ಟ್ ಆಗಿ ಆ ಭೂಮಿಯಲ್ಲಿರ್ತಕ್ಕಂಥ ಪೆಟ್ರೋಲ್ ಎಲ್ಲ ಸಮುದ್ರಕ್ಕೆ ನೀರು ಸೇರ್ಕೊಳ್ಳುತ್ತೆ. ಅಂದಾಜಿನ ಪ್ರಕಾರ 24,000 ಸ್ಕ್ವೇರ್ ಕಿಲೋಮೀಟರ್ ಎಣ್ಣೆ ತೇಲ್ತಾ ಇರ್ತದೆ ಪೆಟ್ರೋಲ್ ನೀರಿನಲ್ಲಿ, ಸಮುದ್ರದಲ್ಲಿ. 24,000 ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ಎಷ್ಟು ಮಾಲಿನ್ಯ ಆಯ್ತು. ಸಾಮಾನ್ಯ ಸಮುದ್ರ ತಳದಿಂದ ಪೆಟ್ರೋಲ್ ಗ್ಯಾಸ್ ತೆಗಿಯಕ್ ಹೋಗಿ ಈ ತರ ಲೀಕೇಜ್ ಆದ್ರೆ ಖಂಡಿತವಾಗ್ಲೂ ಸಮುದ್ರ ಸಹ ಕೊಳಕು ಪ್ರದೇಶ ಆಗದಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇಂದ ಸಹ ಕೆಲವು ರೆಡಿ ಆಕ್ಟಿವ್ ಮೆಟೀರಿಯಲ್ಸ್ ರಿಲೀಸ್ ಆಗಿ ನೀರು ಮಾಲಿನ್ಯ ಆಗ್ತಾ ಇದೆ ಸರ್. ಇನ್ನು ಈ ಪಟ್ಟಣದಿಂದ ಹೋದಂತಹ ಗಲೀಜ್ ನೀರುಗಳು, ಅದನ್ನು ಸಹ ನೀರು ಮಾಲಿನ್ಯ ಆಗ್ತದೆ. ಮತ್ತೆ ಕೃಷಿಯಲ್ಲಿ ನಾವು ರಸಗೊಬ್ಬರಗಳನ್ನ ಬಳಸ್ತೇವೆ, ಆಕ್ಚುಲಿ ಕೀಟನಾಶಕಗಳನ್ನು ಬಳಸ್ತೇವೆ. ಹೆಚ್ಚಾಗಿ ಇರುವಂತಹ ಕೀಟನಾಶಕಗಳು ಅಥವಾ ರಸಗೊಬ್ಬರಗಳು ಮಣ್ಣಿನಲ್ಲಿರ್ತಕ್ಕಂಥದ್ದು ಮಳೆ ಹೊಯ್ದಾಗ ಏನಾಗ್ತದೆ, ಕೊಚ್ಚಣಕ್ಕೆ ಮಾಡಿಕೊಂಡು ನದಿಗೆ ಹೋಗ್ತದೆ, ನದಿಗೆ ನೀರಿನ ಮೂಲವನ್ನ ಸೇರುತ್ತೆ, ನೀರಿನ ಮೂಲವನ್ನ ಸೇರುತ್ತೆ. ಸೊ ಇನ್ನೊಂದು ಪ್ರಮುಖವಾಗಿ ಹೀಟ್ ಪೊಲ್ಯೂಷನ್ ಅಂತೇಳಿ, ಈ ಭೂಮಿ ಮೇಲೆ ಹೀಟ್ ಅಂದ್ರೆ ಹೆಚ್ಚು ತಾಪಮಾನದ ಒಂದು ಮಾಲಿನ್ಯ. ಸೊ ಇಲ್ಲೇನಾಗ್ತದೆ, ಸಾಮಾನ್ಯವಾಗಿ ಫ್ಯಾಕ್ಟರಿಗಳನ್ನ, ಕೈಗಾರಿಕೆಗಳನ್ನ ನದಿ ದಡದಲ್ಲಿ ಅಥವಾ ಸಮುದ್ರ ದಡದಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಆ ಇಂಜಿನ್ಗಳು ಓಡಿ ಓಡಿ ಹೀಟ್ ಆದಾಗ ಅದನ್ನ ಕೂಲ್ ಮಾಡೋದಕ್ಕೆ ನೀರನ್ನ ಬಳಸ್ತಾರೆ, ತಣ್ಣಗೆ ಮಾಡಕ್ಕೆ. ಆ ತಣ್ಣಗೆ ಮಾಡುವಂತ ಪ್ರೊಸೆಸ್ ಅಲ್ಲಿ ನದಿಯಿಂದ ಬಂದಂತ ನೀರು ಅಥವಾ ಸಮುದ್ರ ಬಂದಂತ ನೀರು ಆ ಮಿಷನ್ ನ ತಣ್ಣಗೆ ಮಾಡೋದು ವಾಪಸ್ ಹೋಗುವಾಗ ಹೀಟ್ ಆಗಿರ್ತದೆ. ಸೊ ಹೀಟ್ ಆದ ನೀರು ನದಿಗೆ ಅಥವಾ ಸಮುದ್ರಕ್ಕೆ ಸೇರಿಸುತ್ತೆ, ಅಲ್ಲಿ ಜಲಚರಗಳಿಗೆ ತೊಂದರೆಯನ್ನು ಮಾಡ್ತದೆ. ಯಾಕಂದ್ರೆ ಅಂತ ವಾತಾವರಣದಲ್ಲಿ ಅವು ಬದುಕೋದಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಆಗುತ್ತೆ. ಮತ್ತೆ ಗಾರ್ಬೇಜ್ಗಳು ಸಹ ನೀರಿನ ಮೂಲವನ್ನು ಸೇರ್ತಾ ಇದೆ ಸರ್. ಒಂದು ಇದ್ರ ಪ್ರಕಾರ ಇಂಡೋನೇಷ್ಯಾದಲ್ಲಿ ಒಂದು ಸೀತಾರಾಮ್ ಅನ್ನೋ ನದಿ ಇದೆ. ದೊಡ್ಡ ನದಿಯಲ್ಲಿ ಬರೀ ಹುಲ್ಲು ಮತ್ತೆ ಪ್ಲಾಸ್ಟಿಕ್ ಮಾತ್ರ ತಿನ್ನುತ್ತಂತೆ. ಇಡೀ ನದಿಯಲ್ಲಿ ಹುಲ್ಲು ಮತ್ತೆ ಪ್ಲಾಸ್ಟಿಕ್ ತೇಲ್ತಾ ಇರುತ್ತೆ. ಅದು ಸೀತಾರಾಮ್ ಅನ್ನೋ ಒಂದು ನದಿಯಲ್ಲಿ ಪೂರ್ತಿ ನದಿ ನೀರು ಕುಡಿಲಿಕ್ಕೆ ಯೋಗ್ಯವಲ್ಲದ. ಮೊನ್ನೆ ಒಂದು ನಾವು ದಿನಪತ್ರಿಕೆ ನೋಡಿದ ಪ್ರಕಾರ ನಮ್ಮ ರಾಜ್ಯದಲ್ಲಿ 12 ನದಿಗಳ ನೀರು ಕುಡಿಯೋದಕ್ಕೆ ಯೋಗ್ಯ ಅಲ್ಲ. ಇವೆಲ್ಲ ಕಾರಣಗಳು, ಕೃಷಿಯಿಂದ ಬಂದಂತ ತ್ಯಾಜ್ಯಗಳು, ಪಟ್ಟಣದಿಂದ ಬಂದಂತ ತ್ಯಾಜ್ಯಗಳು, ಗಣಿಗಾರಿಕೆಯಿಂದ ಬಂದಂತ ತ್ಯಾಜ್ಯಗಳು, ನಾವು ಇದ್ರ ಕೆಲಸ ಮಾಡುವಂತ ತ್ಯಾಜ್ಯಗಳೆಲ್ಲ ಸೇರ್ಕೊಂಡು ನದಿ ನೀರು ಇವತ್ತು ಕುಡಿಯೋದಕ್ಕೆ ಯೋಗ್ಯವಲ್ಲದ ಸ್ಥಿತಿಯಲ್ಲಿ ತಲುಪಿದೆ ಅನ್ನೋದನ್ನ ತಿಳಿಸುತ್ತೆ. ಸರ್, ಕೊನೆಯದಾಗಿ ಮಣ್ಣು ಹೇಗೆ ಕಲುಷಿತ ಆಗ್ತದೆ, ಮಾಲಿನ್ಯ ಹೇಗಾಗ್ತದೆ, ಮಣ್ಣು ಹೇಗೆ ಮಾಲಿನ್ಯ ಆಗ್ತದೆ? ನಾನಾಗ್ಲೇ ಹೇಳದಂಗೆ ಗಣಿಗಾರಿಕೆ, ಮೇಲಿನ ಫಲವತ್ತಾದ ಮಣ್ಣು ತಗೊಂಡು ಎಲ್ಲೋ ಹಾಕ್ತಾರೆ, ಗಣಿಗಾರಿಕೆ ಮಾಡ್ತಾರೆ, ಗಣಿಗಾರಿಕೆ ಮಾಡಿದಂತ ಮಣ್ಣನ್ನ ಫಲವತ್ತಾದ ಭೂಮಿ ಮೇಲೆ ಹಾಕ್ತಾರೆ. ಸೊ ಒಂದ್ ಕಡೆ ಫಲವತ್ತಾದ ಮಣ್ಣು ಯಾಕಡೆ ಹೋಯ್ತು, ಮತ್ತೆ ಇನ್ನೊಂದು ಗಣಿಗಾರಿಕೆ ಮಣ್ಣು ಫಲವತ್ತಾದ ಮೇಲೆ, ಸೊ ಇಷ್ಟು ಭೂಮಿ ಬರಡಾಗೋಯ್ತು, ಮಾಲಿನ್ಯ ಆಗೋಯ್ತು. ಮತ್ತೆ ಅಲ್ಲಿ ಆಸಿಡ್ ಯೂಸ್ ಮಾಡ್ತಾರೆ, ಸೊ ಫಲವತ್ತಾದ ಮೇಲೆ ಹಾಕದ ಮೇಲೆ ಗಣಿಗಾರಿಕೆ ಮಣ್ಣು ಆ ಫುಲ್ ಸಾಯಿಲ್ ಆಸಿಡ್ ಆಗೋಗ್ತದೆ, ಅದು ಕೃಷಿಗೆ ಯೋಗ್ಯವಲ್ದಾಗ್ತದೆ. ಮತ್ತೆ ನಾವು ಕೃಷಿ ಮಾಡುವಾಗ ಸಮಯೋಚಿತ ಸರಿಯಾದ ಪ್ರಮಾಣದಲ್ಲಿ ನಾವು ಕೀಟನಾಶಕಗಳನ್ನ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಹೋದ್ರೆ ಅದು ಮಣ್ಣಲ್ಲಿ ಸೇರ್ಕೋತದೆ, ಹೆಚ್ಚಾದ್ದು ನೀರಿಗೂ ಹೋಗ್ತದೆ, ಹೆಚ್ಚಾದ್ದು ಗಾಳಿಗೆ ಹೋಗ್ತದೆ. ಒಂದು ಜಾಗ ಉದಾಹರಣೆ, ನಾವು ಕೀಟನಾಶಕಗಳನ್ನ ಬಳಸ್ತೇವೆ, ಸಿಂಪಡಣೆ ಮಾಡುವಾಗ 25% ಗಾಳಿಗೆ ತೇಲುತ್ತೆ, ಗಾಳಿಗೆ ಹೋಗಿ ಸೇರ್ಕೋತದೆ, 50% ಗಿಡದ ಮೇಲೆ ಬಿಡುತ್ತೆ, ಇನ್ನು 25% ಮಣ್ಣಿಗೆ ಬಿಡುತ್ತೆ. 50% ಗಿಡದ ಮೇಲೆ ಬಿದ್ದಿದ್ದು ಸ್ವಲ್ಪ ಉಪಯೋಗ ಆಗ್ಬೋದು, ಗಾಳಿಲಿ ಹೋಗಿದ್ದು ಗಾಳಿ ಇರ್ತದೆ ಉಸಿರಾಡಿದ್ರೆ ನಮಗ್ ತೊಂದರೆ ಆಗ್ತದೆ. ಹಾಗೆ ಮಣ್ಣಿನ ಸೇರ್ಕೊಂಡಿರುವಂತದ್ದು ಮಣ್ಣಿನಲ್ಲಿರ್ತದೆ, ಮತ್ತೆ ನೆಕ್ಸ್ಟ್ ಮುಂದಿನ ಬೆಳೆ ಬೆಳೆಯುವಾಗ ಅದು ಗಿಡ ಹಿಡ್ಕೊಂಡು ಹೂವಲ್ಲೋ ಕಾಯಲ್ಲೋ ಸೊಪ್ಪಲ್ಲೋ ಇಟ್ಟಿರ್ತದೆ, ಅದನ್ನ ಮತ್ತೆ ನಾವು ತಿಂತೀವಿ, ಚೆಲ್ಲು ಹೋಗಲ್ಲ ಅದು. ಒಂದು ಉದಾಹರಣೆ ಹೇಳ್ತೀನಿ, ನಮ್ಮ ರೈತರು ಮುಂದಿರೋಬ್ರು ಆಕ್ಚುಲಿ. ಸರ್, ನಾವು 3 ವರ್ಷ ಟೊಮಾಟೋ ಬೆಳೆದಿದ್ದೀನಿ, ಅದೇ ಜಾಗದಲ್ಲಿ ಹಿಪ್ಪಿನೆಳೆ ಹಾಕಿದ್ದೀನಿ. ಈಗ ಆ ಹಿಪ್ಪಿನೆಳೆ ಸೊಪ್ಪು ನಮ್ಮ ರೇಷ್ಮೆ ಹುಳುಗಳಿಗೆ ಏನಾದರೂ ಕೊಟ್ರೆ ಸತ್ತೋಗ್ತಾರೆ ಸರ್ ಕಕ್ಕೊಂಡು ಅಂತ ಹೇಳಿದ್ರು. ಅಂದ್ರೆ ಅಷ್ಟು ದಿನ ಟೊಮಾಟೋ ಬೆಳೆದಾಗ ಹೊಡೆದಂತ ಅಥವಾ ಸಿಂಪರಣೆ ಮಾಡಿದಂತ ಕೀಟನಾಶಕಗಳು ಮಣ್ಣಲ್ಲಿ ಸೇರ್ಕೊಂಡಿದೆ. ಆ ಮಣ್ಣಿರತಕ್ಕಂತ ಕೀಟನಾಶಕ ಔಷಧಿಗಳನ್ನ ಗಿಡ ಹೀರ್ಕೋತಾ ಇದೆ, ಎಲೆಯಲ್ಲಿ ಇಡ್ತಾ ಇದೆ. ಆ ಎಲೆಯನ್ನು ರೇಷ್ಮೆ ಹುಳುಗಳಿಗೆ ಕೊಟ್ಟಾಗ ಸತ್ತೋಗದೆ ಏನಾಗ್ತವೆ ಕಕ್ಕೊಂಡು? ಇದು ಕಡಿಮೆ ಪ್ರಮಾಣದಿದ್ದಾಗ, ಇನ್ನೂ ಹೆಚ್ಚಾಗ್ತಿದ್ದಂಗೆ ಮಣ್ಣಿನಲ್ಲಿ ಕೀಟನಾಶಕಗಳ ಅಂಶ ಜಾಸ್ತಿ ಆಗ್ತಿದ್ದಂಗೆ ಮುಂದೆ ರಾಗಿ ಭತ್ತ ತಿಂದ್ರು ಸತ್ತೋಗ್ಬಹುದು, ಮನುಷ್ಯ ಸತ್ತೋಗ್ಬಹುದು ಈ ಕೀಟನಾಶಕಗಳ ಅಂಶ ಮಣ್ಣಲ್ಲಿ ಜಾಸ್ತಿ ಆದ್ರೆ. ಅದನ್ನ ಮನಗಾಣಬೇಕು ಆಕ್ಚುಲಿ, ಸಮಯೋಚಿತ ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ ಸರಿ, ಇಲ್ಲಾಂದ್ರೆ ದುರಂತ ಕಟ್ಟಿಟ್ಟ ಬುತ್ತಿ. ಮತ್ತೆ ಇನ್ನು ಹೇಗೆ ಭೂಮಿ ಮಾಲಿನ್ಯ ಆಗ್ತಾ ಇದೆ? ನಾವು ಕಸ ಕಡ್ಡಿಗಳನ್ನ, ಕ್ಯಾನ್ಗಳನ್ನ, ಗ್ಲಾಸ್ಗಳನ್ನ, ಹಳೆ ವಾಹನಗಳ ಬಿಡಿ ಪಾರ್ಟ್ಗಳನ್ನ ಎಲ್ಲೋ ತಂದು ಹಾಕ್ತೀವಿ, ಪ್ಲಾಸ್ಟಿಕ್ ಅನ್ನ ಮಣ್ಣು ಸೇರಿಸುತ್ತದೆ. ಇನ್ನೂ ಒಂದಂತಂದ್ರೆ ದುರಂತ ಅಂತಂದ್ರೆ ಪೂಜೆ ಪುರಸ್ಕಾರಗಳ ನೆಪದಲ್ಲಿ ನದಿಗಳಿಗೆ ಬೇಡವಾದೆಲ್ಲ ಎಸಿದ್ದಾರೆ, ಇದು ಮಹಾನ್ ದುರಂತ ಆಕ್ಚುಲಿ. ನಮ್ಮ ಗುಂಡಿ ನಾವೇ ತೋಡ್ಕೊಂಡಂಗೆ, ಅದನ್ನ ಮಾಡಬಾರ್ದು ಆಕ್ಚುಲಿ. ಮತ್ತೆ ಸಿಟಿಯಿಂದ ಬಂದಂತ ಗಾರ್ಬೇಜ್ ಎಲ್ಲ ಬಂದು ನಮ್ಮ ಫಲವತ್ತಾದ ಮಣ್ಣು ಸೇರ್ಕೋತದೆ ಗೊಬ್ಬರದ ರೂಪದಲ್ಲಿ, ಆ ಗೊಬ್ಬರ ಈ ಗೊಬ್ಬರ ಅಂತಂದು ಹಾಕ್ತಾರೆ. ಪಾಪ ರೈತರು ಏನು ಪರೀಕ್ಷೆ ಮಾಡಕ್ ಹೋಗ್ತಾರೆ ಅದನ್ನ, ಏನೋ ಪಟ್ಟಣದ ಗೊಬ್ಬರ ತಂದು ಹಾಕ್ತಾರೆ, ಇವೆಲ್ಲ ಬೇಕಾದ ಬೇಡವಾದಂತವೆಲ್ಲ ಸೇರ್ಕೊಳ್ತೇವೆ. ಮತ್ತೆ ಇನ್ನೊಂದು ಅಂತಂದ್ರೆ ಏನು ನಮ್ಮ ಗಾರ್ಬೇಜ್ ಆಗ್ತಾ ಇದೆ, ಗಾರ್ಬೇಜ್ ಸಿಟಿ ಗಾರ್ಬೇಜ್, ಈ ಲ್ಯಾಂಡ್ ಫಿಲ್ಸ್ ಅಂತ ಹೇಳ್ತೀವಿ, ಎಲ್ಲಿ ಹಳ್ಳ ಕೊಳ್ಳಗಳುತ್ತೆ ಅದನ್ನ ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ. ಸರ್, ಮುಚ್ಚಕ್ಕೆ ಮೇಲೆಯನ್ನು ಮುಚ್ಚಿದ್ರೆ ಆ ಗಾರ್ಬೇಜ್ ನೀವು ಲ್ಯಾಂಡ್ ಫಿಲ್ ಮಾಡ್ಬಿಟ್ಟು ಮಣ್ಣು ಮುಚ್ಚಿರ್ತೀರ, ಮಳೆ ಹೋಯ್ದಿದ್ ನೀರು ಆ ಗಾರ್ಬೇಜ್ ಮೂಲಕ ಹೋಗಿದ್ದು ಎಲ್ಲೋಗುತ್ತೆ ಅಂತರ್ಜಲ. ಯಾರು ಕುಡಿಯೋರು? ನಾವೇ. ಬೇಡ, ನೀವು ಮುಚ್ಚಿಲ್ಲ, ಅದ್ರ ಮೇಲೆ ಬಿದ್ದಂತ ನೀರು ಹರಿದೋಗಿದ್ದು ನದಿ ಸೇರುತ್ತೆ, ಆ ನದಿ ನೀರು ಯಾರು ಕುಡಿಯೋರು? ಅದನ್ನು. ಹೀಗಾಗಿ ಭೂಮಿ ಮಾಲಿನ್ಯ ಜೊತೆಗೆ ನೀರು ಮಾಲಿನ್ಯವೂ ಆಗ್ತಾ ಇದೆ. ಆಮೇಲೆ ಸಪೋಸ್ ಅಂತ ಲ್ಯಾಂಡ್ ಫಿಲ್ ಆದ ಜಾಗದಲ್ಲಿ ನೀವು ಮರಗಿಡಗಳನ್ನ ನೆಟ್ರೆ, ಹಣ್ಣಿನ ಗಿಡ ನೆಟ್ರೆ, ಹಣ್ಣು ಗಿಡ ಹೀರ್ಕೊಂಡಂತ ಕೆಮಿಕಲ್ ಎಲ್ಲಿ ಇರ್ತದೆ? ಹಣ್ಣಲ್ಲಿ ಇರ್ತದೆ. ತಿನ್ನಾರು? ನಾವೇನೆ ಅಲ್ವಾ. ಅಂದ್ರೆ ಇದನ್ನೇ ಬಯೋ ಅಕ್ಯುಮುಲೇಷನ್ ಅಂತ ಹೇಳ್ತಾರೆ. ನಾವು ವಿಷವನ್ನ ಭೂಮಿಗೆ ಹಾಕಿದ್ವಿ, ಅದು ಗಿಡ ಹಿರ್ಕೋತು, ಗಿಡದಲ್ಲಿ ವಿಷ ಇದೆ. ಆ ಹಣ್ಣನ್ನು ನಾವು ತಿಂದ್ವಿ, ನಮ್ಮಲ್ಲೂ ವಿಷ ಇದೆ. ಆ ಹಣ್ಣನ್ನು ತಾಯಿ ತಿಂದ್ರು, ತಾಯಿಲಿ ವಿಷ ಇದೆ. ತಾಯಿ ಹಾಲನ್ನು ಮಗು ಕುಡಿತು, ಮಗುನಲ್ಲಿ ವಿಷ ಇದೆ. ಎಲ್ಲ ಕಡೆ ವಿಷಮಯ ಆಗ್ತಾ ಇದೆ. ದಿಸ್ ಇಸ್ ಕಾಲ್ಡ್ ಬಯೋ ಅಕ್ಯುಮುಲೇಷನ್ ಅಂತ ಹೇಳ್ತೀವಿ. ಇದು ಆಗಬಾರ್ದು. ಈಗ ಒಂದು ನಾವು ಪೇಪರ್ನ ಭೂಮಿ ಮೇಲೆ ಎಸ್ತ್ರೆ ಅದು 2-4 ವಾರದಲ್ಲಿ ಕರಗುತ್ತೆ, ಗೊಬ್ಬರ ಹೋಗುತ್ತೆ. ಕಿತ್ತಳೆ ಹಣ್ಣು ಸಿಪ್ಪೆ ಎಸ್ತ್ರೆ ಅದು 6 ತಿಂಗಳ ಕರಗೋಗುತ್ತೆ ಸರ್. ಅದೇ ನೀವು ಪ್ಲಾಸ್ಟಿಕ್ ಬ್ಯಾಗ್ ಎಸ್ತ್ರೆ ಕರಗೋದಕ್ಕೆ 15 ವರ್ಷ ಬೇಕು ಸರ್. 15 ವರ್ಷ ಬೇಕು. ತಿಂಗಳ ಎಸ್ತ್ರೆ 100 ವರ್ಷ ಬೇಕಾದ್ರೆ ಕರಗೋದಕ್ಕೆ. ಆಮೇಲೆ ಪ್ಲಾಸ್ಟಿಕ್ ಬಾಟ್ಲಿ ನೀರು ಕುಡಿತೀವಲ್ಲ, 450 ವರ್ಷ ಬೇಕು ಸರ್. ಅದು ಪ್ಲಾಸ್ಟಿಕ್ ಬಾಟ್ಲಿ ಕರಗಲಿಕ್ಕೆ. ಗ್ಲಾಸ್ ಬಾಟ್ಲಿ ಎಸಿತೀವಲ್ಲ ಅದು 500 ವರ್ಷ ಬೇಕು. ಮತ್ತೆ ಈ ಸ್ಟೈರೋ ಫಾರ್ಮ್ ಅಂತ ಹೇಳ್ತೀವಿ ಸರ್, ಇನ್ನು ಸಾಮಾನ್ಯ ಟಿವಿಗಳಿಗೆ ಅದು ಇದು ಒಡೆದೋಗ್ದಂಗೆ ಒಂದು ಸೇಫ್ ಮಾಡ್ತಾರೆ, ಅದು ಕರಗದೇ ಇಲ್ವಂತೆ. ಪುಡಿಪುಡಿಯಾಗಿ ಮಣ್ಣು ಇರ್ತದ ಬಿಟ್ರೆ ಯಾರಿಗೆ ಕಾಣಲು ಕರಗಲ್ಲ. ಇತ್ತವೆಲ್ಲ ಮಣ್ಣಲ್ಲಿ ಸೇರ್ಕೊಂಡ್ರೆ ವರ್ಷದಿಂದ ವರ್ಷಕ್ಕೆ 100 ವರ್ಷಗಳ ನಂತರ ಇಡೀ ಮಣ್ಣೇ ವಿಷಕಾರಿ ಆಗ್ತದೆ. ಮಣ್ಣಿನ ಕಣಗಳು ಬದಲಾಗಿ ಬೇರೆ ಏನೋ ಕಣಗಳಿರ್ತವೆ. ಅಂಥದ್ರ ಮೇಲೆ ನಾವು ಗಿಡಗಳನ್ನ ಬೆಳೆದ್ರೆ ಅಥವಾ ಆಹಾರದ ಗಿಡಗಳನ್ನ ಬೆಳೆದ್ರೆ ಖಂಡಿತವಾಗ್ಲೂ ಆಹಾರ ಸಹ ವಿಷಕಾರಿ ಆಗಿರ್ತದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸರ್, ಕೊನೆಯದಾಗಿ ಒಂದು ಪ್ಲಾಸ್ಟಿಕ್ ದುರಂತದ ಬಗ್ಗೆ ಹೇಳ್ಬಿಡ್ತೇನೆ. ಈಗ ನಾವೆಲ್ಲವೂ ಪ್ಲಾಸ್ಟಿಕ್ ಬಳಸ್ತಿದೀವಿ. ಪ್ಲಾಸ್ಟಿಕ್ ಬಳಸಿದ ಮೇಲೆ ತಗೊಂಡೋಗಿ ಬಿಸಾಕ್ತೀವಿ. ಒಂದ್ ಕಡೆ ಬಿಸಾಕಿಂದ ತಗೊಂಡಾಗ ಇನ್ನೊಂದ್ ಕಡೆ ಯಾರು ನಮ್ ಗಾರ್ಬೇಜ್ ಅವರು ಬಿಸಾಕ್ತಾರೆ, ತಗೊಂಡೋಗ್ತಾರೆ. ಅದು ಮಳೆ ಚಳಿಗೆ ಅಥವಾ ಬಿಸಿಲಿಗೆಲ್ಲ ಒಡಗಿ ತುಂಡು ತುಂಡು ತುಂಡಾಗಿ ಹೋಗ್ತದೆ. ಹೌದು, ಕಣ ಕಣ ಕಣಗಳಾಗಿ ಮಾರ್ಪಟ್ಟು ಮಾರ್ಪಡ್ತದೆ. ಆ ಕಣಗಳಾಗಿ ಮಾರ್ಪಟ್ಟಿದ್ದು ಮಳೆ ಹುಯ್ದಾಗ ಕೊಚ್ಚಿಕೊಂಡಾಗ ನೀರಲ್ಲಿ ಸೇರ್ಕೊತದೆ. ನೀರ್ಯಾರು ಕುಡಿಯೋರು? ಸೊ ನೀರಿನಲ್ಲಿ ಪ್ಲಾಸ್ಟಿಕ್ ಕಣಗಳಿದಾವೆ. ಆಮೇಲೆ ಗಾಳಿ ತುರ್ಕೊಂಡು ಗಾಳಿಲಿ ತೇಲಾಡ್ತಾ ಇರ್ತವೆ. ಉಸಿರಾಡೋರು ನಾವು, ಲಂಗ್ ಕ್ಯಾನ್ಸರ್ ಬರ್ತದೆ. ಆಮೇಲೆ ಭೂಮಿಲಿ ಇರ್ತಕ್ಕಂಥದ್ದನ್ನ ಪ್ಲಾಸ್ಟಿಕ್ ಕಣಗಳನ್ನ ಗಿಡ ಹೀರ್ಕೊತದೆ. ಅದೆಲ್ಲಿ ಇಡ್ತದೆ ಹಿಡ್ಕೊಂಡು? ಹಣ್ಣು ಮತ್ತೆ ಎಲೆಯಲ್ಲಿ ಹೂಲ ಇಡ್ತದೆ. ಅದನ್ನ ತಿನ್ನಾರ ಯಾರು? ನಾವು. ದೊಡ್ಡ ದುರಂತವೇ ಆಗ್ತಾ ಇದೆ ಪ್ಲಾಸ್ಟಿಕ್ ಇಂದ, ಎತ್ತಿಚ್ಕಬೇಕಾಗ್ತದೆ. ಇದ್ರ ಬಗ್ಗೆ ತುಂಬಾ ಜಾಗೃತರಾಗಬೇಕಾಗಿದೆ. ಮಾನವ ಜನ್ಮ ಬಹಳ ದೊಡ್ಡದು ಅಂತ ಹೇಳಿ ಹೇಳ್ತಾರೆ, ಎಲ್ರಿಗೂ ಕೂಡ ಇದು ದೊರಕೋದಿಲ್ಲ. ದೊರಕಿರ ಅಂತದನ್ನ ನಾವು ನಮ್ಮ ಹಿರಿಯರು ಹೇಗೆ ಬದುಕಿ ಬಾಳಿ ಇದ್ರೋ ಅದೇ ರೀತಿ ನಾವು ಕೂಡ ಬದುಕಬೇಕು, ಬಾಳ್ಬೇಕು, ನಮ್ಮ ಭೂಮಿಯನ್ನ ಉಳಿಸ್ಬೇಕು. ನಾವು ಮತ್ತಷ್ಟು ಜಾಗೃತರಾಗೋಣ, ನಮ್ಮ ಭೂಮಿಯನ್ನ ಉಳಿಸೋಣ ಅಂತ ಹೇಳ್ತಾ ನಮ್ಮ ಭೂಮಿಯ ಪರಿಸ್ಥಿತಿಯನ್ನ ಕುರಿತು ಬಹಳ ವಿವರವಾಗಿ ತಾವು ವಿಚಾರಗಳನ್ನ ತಿಳಿಸ್ಕೊಟ್ರಿ. ನಮ್ಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಭೂಮಿಯ ಪರಿಸ್ಥಿತಿ ಹಾಗೂ ಪರಿಸರ ಸಂರಕ್ಷಣೆಯ ಸವಾಲುಗಳು ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕೃಷಿರಂಗ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಡಿ ನಾರಾಯಣ ಸ್ವಾಮಿ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟ ದೊಡಿಯ ಮಲ್ಲೈನ ದಯಿರೆ ಭಯವಿಲ್ಲ ಮಲ್ಲೈನ ದಯಿರೆ ಭಯವಿಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟ ದೊಡಿಯ ಮಲ್ಲೈನ ದಯಿರೆ ಭಯವಿಲ್ಲ ಮಲ್ಲೈನ ದಯಿರೆ ಭಯವಿಲ್ಲ ಓ ಜಕ್ಕ ನಕ್ಕ ನಕ್ಕ ಜಕ್ಕ ಜಕ್ಕ ನಕ್ಕ ನಕ್ಕ ಜಕ್ಕ ಜಕ್ಕ ನಕ್ಕ ನಕ್ಕ ಜಕ್ಕ ಜಕ್ಕ ನಕ್ಕ ಜಕ್ಕ ನಕ್ಕ ನಕ್ಕ ಜಕ್ಕ ಜಕ್ಕ ನಕ್ಕ ನಕ್ಕ ಜಕ್ಕ ಜಕ್ಕ ನಕ್ಕ ನಕ್ಕ ಜಕ್ಕ ಜಕ್ಕ ನಕ್ಕ ಬಿಳಿ ಕುದುರೆ ಏರಿಕೊಂಡು ಬಿಲ್ಲು ಬಾಣ ಓಡಿಕೊಂಡು ಪುಲಿಪೇಟೆ ಗೊರಟ ನಮ್ಮ ಬಾಣ ಶೋರ ಪುಲಿಪೇಟೆ ಗೊರಟ ನಮ್ಮ ಬಾಣ ಶೋರ ಮೊಜುಗರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಓ ಜಕ್ಕ ನಕ್ಕ ನಕ್ಕ ಜಕ್ಕ ಜಕ್ಕ ನಕ್ಕ ನಕ್ಕ ಜಕ್ಕ ಜಕ್ಕ ನಕ್ಕ ನಕ್ಕ ಜಕ್ಕ ಜಕ್ಕ ನಕ್ಕ ಜಕ್ಕ ನಕ್ಕ ನಕ್ಕ ಜಕ್ಕ ಜಕ್ಕ ನಕ್ಕ ನಕ್ಕ ಜಕ್ಕ ಜಕ್ಕ ನಕ್ಕ ನಕ್ಕ ಜಕ್ಕ ಜಕ್ಕ ನಕ್ಕ ಗೆಜ್ಜೆ ಬಿಟ್ಟು ಬಾರೆ ಚಂದಗಾತೆ ಚಾಮುಂಡಿ, ಮುತ್ತಿನ ಗೆಜ್ಜೆ ಬಿಟ್ಟು ಬಾರೆ ಚಂದಗಾತೆ ಚಾಮುಂಡಿ, ಸಿಹಿಯಾದ ಜಾಜಿ ಮೊಗ್ಗು ಹರಳಾವೇ, ಸಿಹಿಯಾದ ಜಾಜಿ ಮೊಗ್ಗು ಹರಳಾವೇ ಚಾಮುಂಡಿ, ಮುತ್ತಂತ ಪರಿಸೇ ಮೆರೆದಾವೆ ನಿನ್ನ ಮುತ್ತಂತ ಪರಿಸೇ ಮೆರೆದಾವೆ, ಓ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ.